ಫಾರೆಕ್ಸ್ ಟ್ರೇಡಿಂಗ್ ಈಗ ಒಂದು ಟ್ರೇಡ್ ನಲ್ಲಿ ಸಿಕ್ಸರ್ ಏ ಸಿಕ್ಕೊಂಡ ಪ್ರಸಿದ್ಧ ಮೊದಲು ಸೇಫ್ಟಿ ಇಲ್ಲಾಂದ್ರೆ ಕ್ಲೀನ್ ಬೋರ್ಡ್ ಅನ್ಆಥರೈಸ್ಡ್ ಪ್ಲಾಟ್ಫಾರ್ಮ್ಸ್ ನಲ್ಲಿ ಫಾರೆಕ್ಸ್ ಟ್ರೇಡಿಂಗ್ ಅಂದ್ರೆ ನಷ್ಟ ಮೋಸ ಅಥವಾ ಕಾನೂನು ಕ್ರಮದ ಭಯ ಅಂದ್ರೆ ನಷ್ಟದ ಹ್ಯಾಟ್ರಿಕ್ ಅದಕ್ಕೆ RBI ವೆಬ್ಸೈಟ್ ಗೆ ಹೋಗಿ ಆಥರೈಸ್ ಲಿಸ್ಟ್ ತಿಳ್ಕೊಳ್ಳಿ RBI ಹೇಳುತ್ತೆ ಜಾಣರಾಗಿರಿ ಜಾಗರೂಕರಾಗಿರಿ ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ FM ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು ಈಗ ವೇಳೆ ಸರಿಯಾಗಿ 6:51 ರೈತ ಬಾಂಧವರ ಕಾರ್ಯಕ್ರಮ ಕೃಷಿ ರಂಗ ಕೃಷಿ ರಂಗ ರೈತ ಬಾಂಧವರ ಕಾರ್ಯಕ್ರಮ ಕೃಷಿರಂಗ ಕಾರ್ಯಕ್ರಮವನ್ನು ಕೇಳುತ್ತಿರುವ ರೈತ ಬಂಧು ಭಗಿನಿಯರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಆಲಿಸಲಿದ್ದೀರಿ ಅರಣ್ಯ ಕೃಷಿ, ನಡುತೋಪು ಅರಣ್ಯದ ಮಹತ್ವ ಮತ್ತು ಇವುಗಳ ಅವಕಾಶಗಳು. ಈ ಕುರಿತು ತಜ್ಞರಾದ ಡಾಕ್ಟರ್ ಸಂತೋಷ್ ವಿ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು, ತದನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ ಅರಣ್ಯ ಕೃಷಿ, ನಡುತೋಪು ಅರಣ್ಯದ ಮಹತ್ವ ಮತ್ತು ಇದರ ಅವಕಾಶಗಳು. ಈ ಕುರಿತು ತಜ್ಞರಾದ ಡಾಕ್ಟರ್ ಸಂತೋಷ್ ಬಿ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ, ಇತ್ತೀಚೆಗೆ ಅರಣ್ಯ ಕೃಷಿಗೆ ಹೆಚ್ಚಿನ ಒತ್ತು ಕೊಡ್ತಾ ಇದೆ. ಸಾಕಷ್ಟು ಬಹುವಾರ್ಷಿಕ ಬೆಳೆಗಳನ್ನು, ಮುಖ್ಯವಾಗಿ ದೀರ್ಘಕಾಲದ ಬೆಳೆಗಳಲ್ಲಿ, ಜೊತೆಗೆ ಅತಿ ಹೆಚ್ಚಿನ ಮೌಲ್ಯಯುತವಾದಂತಹ ಒಂದು ಬೆಳೆಗಳನ್ನು ಬೇರೆ ಬೇರೆ ಉದ್ದೇಶಕ್ಕಾಗಿ ಅರಣ್ಯ ಕೃಷಿಗೆ ರೈತ ಬಾಂಧವರು ಹೆಚ್ಚಿನ ಒಲವನ್ನು ಇತ್ತೀಚೆಗೆ ನೀಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅರಣ್ಯ ಕೃಷಿಯ ಮಹತ್ವ, ಯಾಕೆ ರೈತ ಬಾಂಧವರು ಅರಣ್ಯ ಕೃಷಿಯನ್ನು ಮಾಡಬೇಕು, ಮುಖ್ಯವಾಗಿ ಪೇಪರ್ ಸಂಸ್ಥೆಯಲ್ಲಿ ಅಥವಾ ಪೇಪರ್ ಮಿಲ್ಲಿನಲ್ಲಿ ಹೇಗೆ ತಮ್ಮ ಉತ್ಪನ್ನಗಳನ್ನು ಕೊಡಬೇಕು, ಯಾವ ರೀತಿಯಾಗಿ ಅರಣ್ಯ ಕೃಷಿಯನ್ನು ಮಾಡಿದರೆ ಹೆಚ್ಚಿನ ಲಾಭ ಆಗತ್ತೆ ಎಂಬಂತಹ ಒಂದು ವಿಚಾರವನ್ನು ನಮ್ಮ ರೈತ ಬಾಂಧವರಿಗೆ ಮಾಹಿತಿ ನೀಡಲಿಕ್ಕೆ ದಾಂಡೇಲಿಯ ಹೆಡ್ ಪ್ಲಾಂಟೇಷನ್ ವೆಸ್ಟ್ ಕೋಸ್ಟ್ ಸಂಸ್ಥೆಯ ಅರಣ್ಯ ನಡುತೋಪು ನಡುವಿಕೆಯ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಸಂತೋಷ್ ವಿ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನ ಮಾಡಿಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ, ಹಾಗೇನೆ ನಮಸ್ಕಾರ. ನಮಸ್ಕಾರ ಅಮರೀಶ್ ಅವರೇ. ಈಗ ಹೇಳಿ ಸರ್, ಅರಣ್ಯ ಕೃಷಿ ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಿಕರು ಬಹಳ ಒತ್ತನ್ನ ಕೊಡ್ತಾ ಇದ್ರು, ಬೇರೆ ಬೇರೆ ಉದ್ದೇಶಕ್ಕೆ ತಮ್ಮ ಒಂದು ಬದುಗಳಲ್ಲಿ ಆಗಿರಬಹುದು, ಬಹಳಷ್ಟು ಗಿಡಗಳು ಇರಬೇಕು, ನೆರಳು ಕೊಡ್ತದೆ, ಉತ್ಪನ್ನ ಕೊಡ್ತದೆ ಎಂಬಂತಹ ಒಂದು ಉದ್ದೇಶವನ್ನ ಇಟ್ಕೊಂಡಿದ್ರು. ಯಾಕೆ ಇತ್ತೀಚಿನ ದಿನಗಳಲ್ಲಿ ರೈತ ಬಾಂಧವರು ಗಿಡಗಳನ್ನ ಕಡಿತಿದ್ದಾರೆ, ಅರಣ್ಯ ಕೃಷಿಯ ಪ್ರಮಾಣ ಕಡಿಮೆ ಆಗ್ತಿದೆ ಅಂತ ಹೇಳ್ತೀರಿ ತಾವೊಬ್ಬ ಸಂಶೋಧಕರಾಗಿ ಮಾರ್ಗದರ್ಶಕರಾಗಿ? ನನ್ನ ಅನಿಸಿಕೆಯ ಪ್ರಕಾರ ಭಾರತ ದೇಶದಲ್ಲಿ ಈ ಸ್ವಾತಂತ್ರ್ಯ ಸಿಕ್ಕಾಗ 34 crore ಜನಸಂಖ್ಯೆ ಇತ್ತು. ಇವಾಗ ನೋಡಿದ್ದಾದರೆ 134 crore ಜನಸಂಖ್ಯೆ ಮುಟ್ಟಿದೆ. ಆದ ಕಾರಣ ಈಗ 34 crore ಜನಸಂಖ್ಯೆ ಇರುವಾಗ ಭೂಮಿಯ ಕ್ಷೇತ್ರ ಅಷ್ಟೇ ಇತ್ತು. ಈಗ 134 crore ಜನಸಂಖ್ಯೆ ಆದಾಗ ಕ್ಷೇತ್ರ ವಿಂಗಡಣೆ ಆಯಿತು. ಅದು ತುಂಡು ತುಂಡು ಆಗಿರೋದ್ರಿಂದ ಮೊದಲು ಏನಾಗುತ್ತಿತ್ತಂದರೆ ಈ ರೈತಾಪಿ ಜನಗಳು ನಮಗೆ ವಾತಾವರಣದ ಬಗ್ಗೆ ತುಂಬಾ ಕಾಳಜಿ ಇತ್ತು. ವಾತಾವರಣ ಅಂದ್ರೆ ಅವರ ಒಂದು ಸಂಪತ್ತು ಅಂತ ತಿಳ್ಕೊಂಡಿದ್ರು, ಅದನ್ನ ಒಂದು ಪೂಜೆ ಪುನಸ್ಕಾರ ಮಾಡ್ತಿದ್ರು. ಇವಾಗ ಹಿಂದಿನ ಕಾಲದಲ್ಲಿ ನೋಡಿ, ಸೂರ್ಯನ ಪೂಜೆ, ನದಿಗಳ ಪೂಜೆ, ಆಮೇಲೆ ಕೊಟ್ಟಿಗೆಯ ಪೂಜೆ ಮಾಡ್ತಿದ್ರು. ಅಂದ್ರೆ ಅವುಗಳಿಗೆ ಅಷ್ಟೊಂದು ಮಹತ್ವ ಕೊಡ್ತಿದ್ರು. ಅಷ್ಟೇ ಅಲ್ಲದೆ ಜಮೀನಲ್ಲಿ ತಮ್ಮ ಯಾವುದೇ ಒಂದು ಹಬ್ಬ ಹರಿದಿನಗಳನ್ನು ಮಾಡುವಾಗ ಒಂದು ಚರಗ ಚೆಲ್ಲುವುದಂತ ಮಾಡ್ತಿದ್ರು. ಅಂದ್ರೆ ಪ್ರಕೃತಿಗೆ, ಪ್ರಕೃತಿ ಇಲ್ಲ ಅಂದ್ರೆ ನಾವು ಬದುಕಲಿಕ್ಕೆ ಆಗುವುದಿಲ್ಲ ಅನ್ನೋದೊಂದು ಅವ್ರಿಗೆ ತುಂಬಾ ಮನವರಿಕೆ ಇತ್ತು. ಇತ್ತೀಚಿನ ಜನಗಳಲ್ಲಿ ಅದರ ಬಗ್ಗೆ ಒಂದು ನಿಷ್ಕಾಳಜಿ ಆಗಿದೆ. ಒಂದು ಕಾರಣ, ಅವರಿಗೆ ಬೇಕಾಗಂತ ಅವಶ್ಯಕತೆಗಳ ಒಂದು ಅವಶ್ಯಕತೆಯೇ ಜಾಸ್ತಿ ಇರೋದ್ರಿಂದ. ಎರಡನೆಯದು, ಈ ಅವಶ್ಯಕತೆಗಳನ್ನು ಪೂರೈಸೋದಕ್ಕಾಗಿ ಜಮೀನುಗಳು ಕಮ್ಮಿಯಾದಾಗ ಅದನ್ನು ಏನಂದರೆ ಯಥೇಚ್ಛವಾಗಿ ಉಪಯೋಗ ಮಾಡಿಕೊಂಡು ತಮ್ಮ ಒಂದು ಅನುಕೂಲತೆಗಳನ್ನು ನಿವಾರಣೆ ಮಾಡಲಿಕ್ಕೆ ಈ ಮರಗಳನ್ನು ಮತ್ತು ಬದುಗಳನ್ನು ಮೇಂಟೈನ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಕಾರಣ, ರೈತ ಬಾಂಧವರಿಗೆ ಲಾಭದ ದೃಷ್ಟಿಯಿಂದ ಒಂದೇ ಉದ್ದೇಶ ಇಟ್ಕೊಂಡು ಅವರು ಕೃಷಿಯನ್ನು ಮಾಡ್ತಿದ್ದಾರೆ. ಅಂದರೆ ತಕ್ಷಣವೇ ಅವರಿಗೆ ಹಣ ಬರಬೇಕು. ಹೌದು ಹೌದು, ಏಕೆಂದರೆ ಅವರ ಒಂದು ಪರಿಸರದಲ್ಲಿ ಆ ಥರ ವಾತಾವರಣ ಬೆಳೆದು ಬಿಟ್ಟಿದೆ. ಇವಾಗ ನೋಡಿ, ನಾವು ಸ್ಕೂಲಲ್ಲಿ ಹೋಗಬೇಕಾದರೆ ನಮಗೆ ಒಂದು ಯೂನಿಫಾರ್ಮ್ ಅಂತ ಇರಲಿಲ್ಲ, ಬುಕ್ ಇದುಗಳ ಅಷ್ಟೊಂದು ಅವಶ್ಯಕತೆ ಇರಲಿಲ್ಲ. ಇವಾಗಿನ ಮಕ್ಕಳ ಒಂದು ಎಜುಕೇಷನ್ ಮಾಡಿಸಬೇಕಂದ್ರೆ ಲಕ್ಷಗಟ್ಟಲೆ ದುಡ್ಡು ಬೇಕಾಗತ್ತೆ. ಇದನ್ನು ನಿವಾರಣೆ ಮಾಡಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ತದನಂತರ ಮೊದಲು ಅನೇಕ ವಿವಿಧ ತರ ಬೆಳೆಗಳನ್ನು ಬೆಳೆಯುತ್ತಿದ್ದರು, ಕೃಷಿಯನ್ನು ಮಾಡ್ತಿದ್ರು. ಈಗ ನೀವು ಈಗ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಒಂದು ಟ್ರಾವೆಲ್ ಮಾಡಿದರೆ ಒಂದೇ ತರ ಬೆಳೆ ಇರುತ್ತೆ. ಮೊದಲು ಬೆಳೆಗಳು ಯಾವ ರೀತಿ ಅಂದ್ರೆ ಆಯಾಯ ಒಂದು ವಾತಾವರಣಕ್ಕೆ ತಕ್ಕಂತ ಬೆಳೆಗಳು ಮತ್ತು ಆಯಾ ಕಾಲಕ್ಕೆ ತಕ್ಕಂತ ಬೆಳೆಗಳನ್ನು ಬೆಳೀತಾ ಇದ್ರು. ಇವಾಗ ಎಲ್ಲ ಕಾಲದಲ್ಲಿ ಒಂದೇ ಥರ, ಯಾಕಂದ್ರೆ ನೀರಿನ ಅವಶ್ಯಕತೆ, ಇವಾಗ ಡ್ಯಾಮು, ನೀರಾವರಿ, ಬೋರ್ವೆಲ್ಲು ಇವಂಥವೆಲ್ಲ ಬೆಳವಣಿಗೆ ಇರುವುದರಿಂದ ಅವರಿಗೆ ಯಾವುದೇ ಬೆಳೆಯನ್ನು ತಗೋಬೇಕಂದ್ರೆ ನೀರಿನ ಒಂದು ಅವಶ್ಯಕತೆ ಇರ್ತಿತ್ತು. ಆ ಅವಶ್ಯಕತೆಯ ಒಂದು ಪೂರೈಕೆಯಿಂದ ಯಥೇಚ್ಛವಾಗಿ ಭೂಮಿಯನ್ನು ಉಪಯೋಗಿಸಿಕೊಂಡು ಭೂಮಿಯನ್ನು ಸವಳು ಮಾಡ್ತಾ ಇದ್ದಾರೆ. ಕೊರತೆ ಆಗ್ತಾ ಇದೆ, ಗಿಡ ಮರಗಳ ಒಂದು ನಿರ್ವಹಣೆ ಇರೋದ್ರಿಂದ ಜಾಗ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಕಡಿದು ಬಿಟ್ಟು ಈ ಕಾರಣದಿಂದ ಈಗ ವಾತಾವರಣ ತುಂಬಾ ಕಲುಷಿತವಾಗಿದೆ. ನಾವು ಎಲ್ಲ ಇಂಡಸ್ಟ್ರಿಯಲೈಸೇಷನ್ ಆಗಿದ್ದೇವೆ, ಕಾರ್ಖಾನೆಗಳು, ಆಮೇಲೆ ಕಾರ್ಖಾನೆಗಳಿಗೆ ಏನು ಅವಶ್ಯಕತೆವಾದ ಪದಾರ್ಥಗಳು, ಈಗ ಎಷ್ಟೊಂದು ಕಾರ್ಖಾನೆಗಳು ಮಲಿನ ಆಗ್ತಾ ಇದಾವೆ, ಎಷ್ಟೊಂದು ಕಾರ್ಖಾನೆಗಳು ಈ ಕಟ್ಟಿಗೆ ಆಧಾರಿತವಾದ ಕಾರ್ಖಾನೆಗಳಿದಾವೆ. ಇದರಲ್ಲಿ ಪೇಪರ್ ಮಿಲ್ಲು ಒಂದು, ಪೇಪರ್ ಮಿಲ್ಲು, ಈಗ ನೀವು ಧರಿಸಿರೋದಂತ ಬಟ್ಟೆ, ಇವಾಗ ನೀಲಗಿರಿಗಳನ್ನು ನೆಡಬೇಡಿ ಅಂತ ಹೇಳ್ತಾ ಇದ್ದಾರೆ. ನೀಲಗಿರಿ ಗಿಡಗಳ ಬಗ್ಗೆ ಒಂದು ಕೆಟ್ಟ ಭಾವನೆ ಇದೆ, ಅದು ನೀರು ಜಗ್ಗತ್ತೆ, ಬೇರು ಆಳವಾಗಿ ಹೋಗುತ್ತೆ. ಯಾವುದೇ ಮರದ ಬೇರು 2 ಮೀಟರ್ಗಿಂತ ಕೆಳಗಡೆ ಹೋಗುವುದಿಲ್ಲ. ನಾವು ಚಿಕ್ಕವರಿರುವಾಗ ಒಂದು ಹಳ್ಳದಲ್ಲಿ ನೀರು ಬಸಿತು ಬರ್ತಾ ಇತ್ತು, ಹಳ್ಳದಲ್ಲಿ ಒಂದು ವರ್ತೆ ಅಂತ ತಗೊಂಡು ಬಂದು ನೀರು ಕುಡಿತಾ ಇದ್ರು. ಇವಾಗ ಬೋರಿನಲ್ಲಿ ನೀರನ್ನೇ ಕುಡಿಯುವುದಿಲ್ಲ, ಅಂದ್ರೆ ಅಷ್ಟೊಂದು ಆಳವಾಗಿರುವಂತ ನೀರನ್ನು, ಯಾಕಂದ್ರೆ ಎಷ್ಟೊಂದು ಕಲುಷಿತ ಆಗಿದೆ ಅನ್ನೋದು ಮನವರಿಕೆ ಬಂದಿದೆ. ಹೌದು, ಇಂಥವೆಲ್ಲ ಆಗಲಿಕ್ಕೆ ಕಾರಣ ನಾವುಗಳೇ ಕಾರಣ. ಇಂಥ ಒಂದು ತಪ್ಪಿಸಬೇಕಾದರೆ ನಾವು ಕೃಷಿಯಲ್ಲಿ ಒಂದು ಅರಣ್ಯೀಕರಣ ಅವಶ್ಯಕತೆ, ಆ ರೈತರಿಗೆ ಆ ಅರಣ್ಯೀಕರಣವನ್ನು ಮಾಡಿದರೆ ಯಾವ ರೀತಿ ಮೌಲ್ಯ ಹೆಚ್ಚಾಗಬಹುದು ಅನ್ನೋದನ್ನು ಮನವರಿಕೆ ಮಾಡುವುದೇ ನಮ್ಮ ಉದ್ದೇಶ. ಈ ಉದ್ದೇಶದಿಂದ ತಮ್ಮಲ್ಲಿ ಬಂದಿರುವುದರಿಂದ ತಾವು ಒಂದು ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಮಾಡುತ್ತಿದ್ದೀರಲ್ಲ, ಇದು ತುಂಬಾ ಒಳ್ಳೆಯದು ಭಾವಿಸುತ್ತೇನೆ ನಾನು. ಒಳ್ಳೆಯದು ಸರ್, ಯಾಕಂತಂದ್ರೆ ಅರಣ್ಯ ಕೃಷಿ ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ, ವಾತಾವರಣದಲ್ಲಿ ಏರುಪೇರು ಆಗ್ತಾ ಇದೆ, ತಾಪಮಾನ ಹೆಚ್ಚಾಗ್ತಾ ಇದೆ, ಅನಿವಾರ್ಯವಾಗಿ ನಾವು ಅರಣ್ಯ ಕೃಷಿಗೆ ಹೋಗಬೇಕಾಗಿದೆ. ರೈತರು ಯಾವ ರೀತಿಯಾಗಿ ಅರಣ್ಯ ಕೃಷಿಯನ್ನ ಮಾಡ್ಬೇಕಂತ ಹೇಳ್ತಿರ್ತಾವ? ಈಗ ಕೆಲವೊಂದು ವಾತಾವರಣ ತಕ್ಕಂತೆ ಮತ್ತು ಭೂಮಿಯ ಒಂದು ಮಣ್ಣಿನ ಗುಣಧರ್ಮದ ಪ್ರಕಾರವಾಗಿ ನಾವು ಮಾಡಬೇಕಾಗುತ್ತದೆ. ಈಗ ನೋಡಿ, ಕೊಪ್ಪಳ, ರಾಯಚೂರು, ಬಳ್ಳಾರಿ ಇಲ್ಲೆಲ್ಲ ಕಪ್ಪು ಭೂಮಿ ಜಾಸ್ತಿ ಇದೆ. ಕಪ್ಪು ಭೂಮಿಯಲ್ಲಿ ನಾವು ಎಲ್ಲ ಕಡೆ ಬೆಳೆಯದಂತ ಮರಗಳನ್ನು ಬೆಳೀಲಿಕ್ಕೆ ಆಗುವುದಿಲ್ಲ. ಹೌದು, ಇಲ್ಲಿ ಕೆಲವೊಂದಷ್ಟು ಕಟ್ಟಡಗಳನ್ನು ಅನುಭವಿಸಬೇಕಾಗುತ್ತದೆ. ಯಾಕಂದರೆ ನೀರನ್ನು ಜಾಸ್ತಿ ಕೊಟ್ಟಿದ್ದಾದರೆ ಸವಳುತನ ಡೆವಲಪ್ ಆಗುತ್ತದೆ. ಇಲ್ಲಿ ರೈತರು ಏನು ಮಾಡ್ಕೊಂಡಿದ್ದಾರೆ ಅಂದರೆ ಹೆಚ್ಚಿನ ನೀರು ಸಿಗುವುದರಿಂದ ಭತ್ತದ ಬೆಳೆಯನ್ನು ಒಂದು ಮೂಲ ಬೆಳೆಯಾಗಿ ಬೆಳೆದುಕೊಂಡು ವರ್ಷದಲ್ಲಿ 3 ಕಾಲದಲ್ಲಿ ಒಂದೊಂದು ಬೆಳೆಯನ್ನು ತೆಗಿತಾ ಇದ್ದಾರೆ. ಏಕೆಂದರೆ ನೀರಿನ ಏಕೆಂದರೆ ಇಲ್ಲಿ ಹೆಚ್ಚಿನ ಡ್ಯಾಮುಗಳಿರೋದ್ರಿಂದ ತುಂಗಭದ್ರಾ ಡ್ಯಾಮ್ ಇದೆ, ಈ ಕಡೆ ಆಲಮಟ್ಟಿ ಡ್ಯಾಮ್ ಇದೆ, ನಾರಾಯಣಪುರ ಡ್ಯಾಮ್ ಇದೆ. ಈ ಎಲ್ಲ ಡ್ಯಾಮುಗಳು ಬಂದಿರುವ ಕಾರಣಕ್ಕಾಗಿ ಇಲ್ಲಿನ ಜನಗಳು ಒಂದು ಖುಷಿಯನ್ನು ಪಡ್ತಾ ಇದ್ದಾರೆ. ಭೂಮಿ ಒಂದು ಹಸಿರುತನವನ್ನು ಕಾಣುತ್ತಿದೆ. ಇದು ಇಲ್ಲದೇವಾದರೆ ಒಂದು ಮರುಭೂಮಿಯಾಗಿ ಕಾಣುತ್ತಿತ್ತು. ಒಂದು ಇಲ್ಲಿ ತಾಪಮಾನಗಳು ತುಂಬ ಹೆಚ್ಚಿಗೆ ಆಗ್ತಿತ್ತು. ಇದ ಕಾರಣದಿಂದ ಈಗ ಇದು ಮಾಡ್ತಾ ಮಾಡ್ತಾ ಕ್ರಮೇಣ ಏನಂದರೆ ಭೂಮಿಯು ತನ್ನ ಒಂದು ಪರಿಣಾಮವನ್ನು ಬೇರೆ ಪರಿಣಾಮದಿಂದ ಈಗ ಆ ಇಳುವರಿ ಕುಂಠಿತವಾಗಿರೋದ್ರಿಂದ ಜನಗಳಿಗೆ ಮತ್ತೆ ತುಂಬ ತೊಂದರೆ ಆಗುತ್ತದೆ. ಇದನ್ನು ನಿರ್ವಹಣೆ ಮಾಡಲಿಕ್ಕೆ ಈಗ ನಮಗೆ ಬೇಕಾಗಿರುವಂಥ ಒಂದು ಕ್ಯಾಜುರಿನ ಅಂತ ಒಂದು ಗಿಡ ಇದೆ, ಸುಬಾಬುಲ್ ಅಂತ ಗಿಡ ಇದೆ. ಈ ಕ್ಯಾಜುರಿನ ಅನ್ನೋದು ಈ ಬೇ ಆಫ್ ಬೆಂಗಾಲ ಅಂದರೆ ಅರಬ್ಬಿ ಸಮುದ್ರದ ದಂಡೆಯಲ್ಲಿ ಬೆಳೆಯುವಂಥ ಈ ಗಿಡಗಳು ಇಲ್ಲಿ ಯಥೇಚ್ಛವಾಗಿ ಬೆಳೆದು ತುಂಬ ಕಾರ್ಖಾನೆಗಳಿಗೆ ಕೊಟ್ಟು ಈಗ ಮನೆ ಕಟ್ಟುವಾಗ ಒಂದು ಸೆಂಟ್ರಿಂಗ್ ಪೋಲನ್ಸ್ ಅಂತ ಬರುತ್ತದಲ್ಲ, ಅದಕ್ಕೆ ಉಪಯೋಗ ಮಾಡೋದು. ಇವಾಗ ಕಾಡಲ್ಲಿ ಮರಗಳು ಸಿಗದೇ ಕಾರಣದಿಂದ ತುಂಬಾ ಜನ ಈಗ ಪ್ಲೈವುಡ್ ಯೂಸ್ ಮಾಡ್ತಾ ಇದ್ದಾರೆ. ಪ್ಲೈವುಡ್ಗೆ ಒಂದು ನಿರ್ದಿಷ್ಟವಾದ ಒಂದು ಘನತೆ ಬೇಕಾಗಿತ್ತು, ಅದು ಸಿಗದ ಕಾರಣ ಈಗ ಪೌಡರ್ ಮಾಡಿ MDF ಅಂತ ಯೂಸ್ ಮಾಡ್ತಾ ಇದ್ದಾರೆ. ಈ ಥರ ಮಾಡಲಿಕ್ಕೆ ಕಟ್ಟಿಗೆ ಅವಶ್ಯಕತೆ ತುಂಬ ಇದೆ. ಈ ಕಟ್ಟಿಗೆಯನ್ನು ತರಬೇಕಾದರೆ ಕಾಡಿನಿಂದ ಸಾಧ್ಯವಿಲ್ಲ, ನಾಡಿನಿಂದನೇ ಕಾಡನ್ನು ಮಾಡುವ ಪರಿಸ್ಥಿತಿ ಬಂದಿದೆ. ಅದಕ್ಕಾಗಿ ನಡುತೋಪುಗಳ ಒಂದು ಪ್ರಾಮುಖ್ಯತೆ ತುಂಬ ಇದೆ. ಇದನ್ನು ನಿರ್ವಹಿಸಿದ್ದಾದರೆ ಜನಗಳು ವಲಸೆ ಹೋಗುವುದನ್ನು ತಪ್ಪಿಸಬಹುದು. ನಿಮಗೆ ಹೇಳಬೇಕೆಂದರೆ 1 ಎಕರೆ ಜಮೀನಲ್ಲಿ ಈಗಿನ ಕಾಲದಲ್ಲಿ ಒಬ್ಬ ಮನುಷ್ಯನು 20,000 ಗಳಿಸಬೇಕಾದರೆ ಇದು ಒಂದು ಮರದಿಂದ ಸಾಧ್ಯ ಆಗತ್ತೆ ಅಂತ ನಾನು ಖಡಾಖಂಡಿತವಾಗಿ ಹೇಳುತ್ತೇನೆ. ಯಾಕೆಂದರೆ ಇದನ್ನು ಆಲ್ರೆಡಿ ತುಂಬಾ ಜನ ಇದು ಮಾಡ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಮಳವಳ್ಳಿ ತಾಲೂಕಿನಲ್ಲಿ ಕಿರಿಗಾವಲು ಅನ್ನೋ ಒಂದು ಊರಲ್ಲಿ ತುಂಬಾ ಜನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇದರಿಂದ ಆದಾಯನೂ ತೆಗಿತಾ ಇದ್ದಾರೆ. ಅವರಿಗೆ ಇರುವಂತ ಕ್ಷೇತ್ರದ ವಿವರಣೆ ನೋಡಿದ್ದಾದರೆ 6 ಎಕರೆ ಜಮೀನು ಇದ್ದವನೇ ಶ್ರೀಮಂತ. ಹೌದು, ಅದೇ ರೀತಿ ನಾವು ಇಲ್ಲಿ ನೋಡಿದರೆ ಉತ್ತರ ಕರ್ನಾಟಕದಲ್ಲಿ ನೋಡಿದರೆ ಅವರು ಗುಂಟಲೆ ಗಂಟಲೆ ಮಾತಾಡ್ತಾರೆ ಮಂಡ್ಯದಲ್ಲಿ, ನಾವು ಕೂರಿಗೆ ಗಂಟಲೆ ಮಾತಾಡುತ್ತೇವೆ. ಕೂರಿಗೆ ಅಂದರೆ 4 ಎಕರೆಗೆ ಒಂದು ಕೂರಿಗೆ ಅನ್ನುತ್ತಾರೆ, ಗುಂಟೆ ಅಂದರೆ 100 by 100 ಸ್ಕ್ವೇರ್ ಫೀಟ್ಗೆ ಆಗುತ್ತೆ. ಹೀಗಿರುವಾಗ ಒಂದು ಗುಂಟೆಯಲ್ಲಿ ತೆಗೆಯುವಂಥದ್ದು ನಾವು ಒಂದು ಕೂರಿಗೆಯಲ್ಲಿ ತೆಗೆಯಕ್ ಆಗುವುದಿಲ್ಲ ಅಂದರೆ ನಮ್ಮಲ್ಲಿ ಒಂದು ಮಾಹಿತಿ ಕೊರತೆ ಇದೆ. ಈ ಮಾಹಿತಿಗಳನ್ನು ವಿವರಿಸುವಕ್ಕಾಗಿ ನಾವು ಇಲ್ಲಿ ಕೂರ್ತಿದ್ದೇವೆ. ಇದನ್ನು ತಾವು ತಿಳ್ಕೊಂಡಿದ್ದಾದರೆ ಉಪಯೋಗ ಮಾಡಿಕೊಂಡು ಒಂದು ಸದೃಢರಾಗಿ ಅಂತ ಹೇಳಿಕೊಳ್ಳಲಿಕ್ಕೆ ನನ್ನ ನಮ್ರ ವಿನಂತಿ. ಈಗ ಪಾಟೀಲ್ ರೀ, ಈಗ ರೈತ ಬಾಂಧವರು, ಈಗ ಕೆಲವೊಬ್ಬರಲ್ಲಿ ತಪ್ಪು ಕಲ್ಪನೆ ಇದೆ, ಯಾಕಂತಂದ್ರೆ ಈಗ ಹೊಲದ ಮಧ್ಯದಲ್ಲಿ ಅಥವಾ ಬದುಗಳಲ್ಲಿ ಗಿಡ ಮರಗಳು ಇದ್ವಪ್ಪ ಅಂತಂದ್ರೆ ಆಸರ ಆಗ್ತದೆ, ನೆರಳು ಬೀಳುತ್ತದೆ, ಇಳುವರಿ ಬರೋದಿಲ್ಲ, ಬೆಳೆ ಬರೋದಿಲ್ಲ ಅಂತಂದ್ಬಿಟ್ಟು. ಇಲ್ಲಿ ಆದಾಯ ಕೂಡ ಬರಬೇಕು, ಜೊತೆಗೆ ಗಿಡ ಮರಗಳು ಕೂಡ ಸಮೃದ್ಧವಾಗಿ ಬೆಳೆದು ಮುಂದೆ ಅದು ಮೌಲ್ಯಯುತವಾಗಿ ಒಂದು ಹಣಕ್ಕೆ ಹೋಗಬೇಕು. ಅಂತಹ ಮರಗಳನ್ನ ರೈತ ಬಾಂಧವರು ನೋಡ್ಕೊಂಡು ಹೋಗ್ಲಿಕ್ಕೆ ಅವಕಾಶಗಳಿದೆ ಹೇಗೆ? ಅಮರೀಶ್ ಅವರೇ, ಇದಕ್ಕೆ ಹೇಳಬೇಕಂದ್ರೆ ನಾನು ಈಗ ಹುಬ್ಬಳ್ಳಿ ಪಕ್ಕದಲ್ಲಿ ಒಂದು ಕಿರೇಸನು ಅಂತ ಒಂದು ಗ್ರಾಮ ಇದೆ, ಅಲ್ಲೇ ಬಸವರಾಜ ಅನ್ನೋರು 3 ಎಕರೆದಲ್ಲಿ ಬೆಳೆದಿದ್ದಾರೆ ಈ ಕ್ಯಾಜುರಿನ ಅನ್ನೋದು. ಇದು ಒಂದು ಕಪ್ಪು ಭೂಮಿ, ನೀರಾವರಿ ಮಳೆ ಆಶ್ರಿತ ಭೂಮಿ. ಈ ಭೂಮಿಯಲ್ಲಿ 2023 ಜುಲೈ 15 ನೆಟ್ಟಿದ್ದಾದರೆ ಇವಾಗ ಅದನ್ನು ನೋಡಿದ್ದಾದರೆ ನಿಮಗೆ 20 ಫೂಟು ಎತ್ತರವನ್ನು ಬೆಳೆದಿದೆ. ಯಾವ ಮರವೂ ಯಾವುದೇ ಎಷ್ಟೇ ಒಂದು ಪರಿಣಿತರಿದ್ದರೆ 20 ಮೀಟರ್ ಒಂದು 20 ತಿಂಗಳಲ್ಲಿ ಬೆಳೆಯುತ್ತಂದರೆ ಸಾಧ್ಯವೇ? ಇದೊಂದು ಸವಾಲು. ಈಗ ನಮಗೆ 1 ಎಕರೆದಲ್ಲಿ 3-4 ವರ್ಷದಲ್ಲಿ ಒಂದು 60-70 ಟನ್ ಕಟ್ಟಿಗೆಯನ್ನು ಕೊಡುತ್ತೆ. ಒಂದು ಆ ಕಟ್ಟಿಗೆಗೆ ಬೆಲೆ ಎಲ್ಲ ಖರ್ಚುಗಳನ್ನು ತೆಗೆದು 4,000-5,000 ರೂಪಾಯಿ ಸಿಗುತ್ತಂದರೆ ನೀವೇ ಲೆಕ್ಕ ಹಾಕಿ 1 ವರ್ಷಕ್ಕೆ ಎಷ್ಟು ಬೀಳುತ್ತೆ. ಸಪೋಸ್ ಆತನಿಗೆ ಇರುವ ಜಮೀನಲ್ಲಿ ಅದನ್ನೆಲ್ಲ ನೆಟ್ಟಿದ್ದಾದರೆ ಮುಂದಿನ ಅವನ ನಿರ್ವಹಣೆಗಾಗಿ ಈ ಮರದ ಒಂದು ಟೊಂಗೆಗಳನ್ನಾಗಲಿ ಒಂದು ಎಲೆಗಳನ್ನಾಗಲಿ ಈ ಆಡು ಮೇಕೆಗಳು ತಿನ್ನುತ್ತವೆ. ಈ 1 ಎಕರೆ ನೆಟ್ಟು 10 ಆಡನ್ನು ಸಾಕಿದರೆ ತಿಂಗಳ ಮಾಸಿಕವಾಗಿ 20,000 ರೂಪಾಯಿ ಗಳಿಸಬಹುದು ಒಬ್ಬ ರೈತ. ಈ ತರ ಒಂದು ಅಳವಡಿಸಿಕೊಂಡಿದ್ದಾದರೆ ಖಂಡಿತ ರೈತ ಒಂದು ಸದೃಢನಾಗುತ್ತಾನೆ. 2-3 ಎಕರೆ ಇದ್ದವನು ಒಂದು ಗೌರ್ಮೆಂಟ್ ಒಂದು ನೌಕರನ ತರ ತನ್ನ ಜೀವನವನ್ನು ನಿರ್ವಹಿಸಬಹುದೆಂದು ನಾನು ಖಡಾಖಂಡಿತವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಳ್ಳೆಯದು ಪಾಟೀಲರಿಗೆ, ತಾವು ಬಹಳಷ್ಟು ಸೂಕ್ಷ್ಮ ವಿಚಾರವನ್ನು ಹೇಳಿದ್ರಿ. ಇತ್ತೀಚೆಗೆ ರೈತ ಬಾಂಧವರು ಕೃಷಿಯಲ್ಲಿ ನಷ್ಟ ಇದೆ, ಕೂಲಿ ಆಳುಗಳ ಒಂದು ಕೊರತೆ ಇದೆ, ಬೆಲೆ ಸಿಗ್ತಾ ಇಲ್ಲ ಎಂಬಂತ ಒಂದು ಬೇರೆ ಬೇರೆ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ. ಅರಣ್ಯ ಕೃಷಿ ಒಂದು ಸೂಕ್ತ ಪದ್ಧತಿ ಅಂತ ಹೇಳ್ಬೋದಾ? ಖಂಡಿತ ಹೇಳಬಹುದು. ಇದರಿಂದ ನಿಮಗೆ ಒಂದು ನೌಕರರ ಒಂದು ತೊಂದರೆ ಇಲ್ಲ. ಈಗ ನೀವು ಒಬ್ಬ ಮನುಷ್ಯನು ಒಂದು ದಿವಸಕ್ಕೆ ಎಷ್ಟು ತಾಸು ಕೆಲಸ ಮಾಡಬಹುದು? ಒಂದು ಆಳ ಆದರೆ 8 ತಾಸು ಕೆಲಸ ಮಾಡಬಹುದು. ಒಬ್ಬ ಮನೆಯವನೇ ಕೆಲಸ ಮಾಡಿದರೆ ಒಂದು 3 ಜನದ ಕೆಲಸವನ್ನು ಒಬ್ಬನೇ ಮಾಡಬಹುದು. ಈಗ 4 ಅಂದ್ರೆ 5 ಎಕರೆ ಜಮೀನಲ್ಲಿ ತಾನು ಒಬ್ಬನೇ ನಿರ್ವಹಣೆ ಮಾಡಬಹುದು. ಒಂದು 4-5 ಎಕರೆ ಜಮೀನಲ್ಲಿ ಈಗ ಒಂದು ಅಳವಡಿಸಿಕೊಂಡಿದ್ದಾದರೆ ಈ ತರ ಈಗ ಸುಬಾಬುಲ್ ಆಗಲಿ, ಆಮೇಲೆ ಈ ಗಾಳಿಗಿಡ ಆಗಲಿ, ಗಾಳಿಗಿಡದ ಒಂದು ಸಾಂದ್ರತೆ ಜಾಸ್ತಿ ಆಗಿ ಅದರಲ್ಲಿ ಇಳುವರಿ ಜಾಸ್ತಿ ಆಗುತ್ತೆ. ಸುಬಾಬುಲ್ಲಿ ಸಾಂದ್ರತೆ ಕಡಿಮೆ ಇರೋದ್ರಿಂದ ಬಟ್ ಬಹು ಉಪಯೋಗ ಜಾಸ್ತಿ ಇದೆ ಸುಬಾಬುಲ್ಲಲ್ಲಿ. ಇನ್ನೊಂದು ಗಾಳಿ ಮರದಲ್ಲಿ ಏನಾಗತ್ತಂದ್ರೆ ಒಂದು ಸಲ ನೆಟ್ಟಿದ್ದಾದ್ರೆ 1 ಎಕರೆಗೆ ಈಗ 4x4 ಫೀಟ್ ಹಚ್ಚಿದ್ರೆ 2500 ಮರಗಳು ಕೂತ್ಕೊಳ್ಳುತ್ತವೆ. ಅದೇ ಒಂದು 5x5 ಫೀಟ್ ಹಚ್ಚಿದ್ರೆ 2000 ಗಿಡಗಳು ಕೂತ್ಕೊಳ್ಳುತ್ತವೆ. ತಮಗೆ ಒಂದು ಮನವರಿಕೆ ಮಾಡುತ್ತೇನೆ, ಇದು ಒಂದು ಕಾಲ್ಪನಿಕವಲ್ಲ, ಹೌದು ಒಂದು ಕಾರ್ಯರೂಪವಾಗಿ ಮಾಡಿದಂತ ಒಂದು ವಿವರಣೆಗಳನ್ನು ನಾನು ಕೊಡಲಿಕ್ಕೆ ಇಚ್ಛೆ ಪಡುತ್ತೇನೆ. ಏನಂದ್ರೆ 1 ಎಕರೆಗೆ ನೀವು 2000 ಮರಗಳನ್ನು 5x5 ಫೂಟ್ನಲ್ಲಿ ಹಚ್ಚಿದ್ದಾದರೆ ಇದಕ್ಕೆ ಒಂದು ಖರ್ಚು ವೆಚ್ಚ ನೋಡಿದ್ದಾದರೆ 4 ವರ್ಷಕ್ಕೆ ಒಂದು 20,000 ರೂಪಾಯಿ ಖರ್ಚಾಗುತ್ತೆ. ಇದರಲ್ಲಿ ಯಥೇಚ್ಛವಾಗಿ ಖರ್ಚಾಗೋದು 1ನೇ ವರ್ಷ, ಹೌದು ಅದರಲ್ಲಿ 6 ತಿಂಗಳಲ್ಲಿ ತುಂಬಾ ಖರ್ಚಾಗತ್ತೆ. ನೀವು 20,000ರಲ್ಲಿ 15,000 ಮೊದಲ 6 ತಿಂಗಳಲ್ಲಿ ಖರ್ಚಾಗತ್ತೆ. ಈ 6 ತಿಂಗಳ ನಂತರ ನೀವು ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಒಂದು 20,000ರಿಂದ ಒಂದು ಮಾಸಿಕವಾಗಿ ಯಾವ ರೀತಿಯಿಂದ ತೆಗೆಯಬಹುದಂದ್ರೆ ಒಂದು 6 ತಿಂಗಳಲ್ಲಿ ಅದು ಒಂದು 3-4 ಮೀಟರ್ ಹೈಟ ಬರುತ್ತೆ. ಬಂದಿದ ನಂತರ ಅದರ ಕವಲುಗಳು ಬರುತ್ತಾವಲ್ಲ, ಆ ಕವಲುಗಳನ್ನು ತೆಗೆದುಕೊಂಡು ಒಂದು 10 ಮೇಕೆಗಳನ್ನು ಸಾಕಿದ್ದರೆ ಮೇಕೆಯ ಬಗ್ಗೆ ನಾನು ಅಧಿಕ ವಿಷಯಗಳನ್ನು ಹೇಳುವುದು ಅವಶ್ಯಕತೆನೇ ಇಲ್ಲ. ಅದು ಬಹಳಷ್ಟು ಲಾಭದಾಯಕವಾಗಿ ಬೆಳೆದು ಬಂದಿದೆ. ಅದು ಇವತ್ತು ನೀವು ಬ್ಯಾಂಕ್ ಅಲ್ಲಿ ಅಥವಾ ಮ್ಯೂಚುವಲ್ ಫಂಡ್ ಅಲ್ಲಿ ಯಾವುದರಲ್ಲಿ ಇಡುವಕ್ಕಿಂತ ಜಾಸ್ತಿ ಇಳುವರಿ ಕೊಡುವಂತದಂದ್ರೆ ಒಂದು ಮೇಕೆ ಸಾಕಾಣಿಕೆ. ಅದು ಏಕೆಂದರೆ 10 ಮೇಕೆಗಳನ್ನು ತಗೊಂಡ್ರೆ ಮುಂದೆ 1 ವರ್ಷದಲ್ಲಿ ನೀವು 30-40 ಮೇಕೆ ಮಾಡಬಹುದು. ಲಾಭ ಇದೆ, ಆಮೇಲೆ ಬೇಡಿಕೆಯೂ ಅಷ್ಟೇ ಇದೆ. ಇತ್ತೀಚಿನ ದಿನದಲ್ಲಿ ತುಂಬಾ ಜನ ಈಗ ಶಾಖಾಹಾರಿಗಳು ಮಾಂಸಾಹಾರಿಗಳಾಗ್ತಾ ಇದ್ದಾರೆ. ಈ ಬೇಡಿಕೆಯನ್ನು ತುಂಬಲಿಕ್ಕೆ ಇದು ಒಂದು ಕಾರಣವಾಗಿದೆ. ಇದರ ಬೇಡಿಕೆಯೂ ಜಾಸ್ತಿ ಇದೆ, ಇದರ ಒಂದು ಒಳ್ಳೆಯ ಆದಾಯ ಇದೆ. ಇದು ಒಂದು ಸುಲಭವಾಗಿ ಮಾಡುವಂತ ಕಾರ್ಯ. ಯಾಕೆಂದರೆ ಮೊದಲು ಮೇಕೆಗಳನ್ನು ಸಾಕಾಣಿಕೆ ಮಾಡುವುದೆಂದರೆ ಅವುಗಳನ್ನು ಎಲ್ಲ ಕಾಡಿನಲ್ಲಿ ಹೋಗಿ ಮೇಯಿಸಿಕೊಂಡು ಬರುವಂತ ವಾತಾವರಣ ಇತ್ತು. ಈಗ ಅವು ಮೇಕೆಗಳನ್ನು ಮನೆಗಳಲ್ಲಿ ನಿಲ್ಲಿಸಿಕೊಂಡೇ ಸಾಕಾಣಿಕೆ ಮಾಡುವಂತ ಒಂದು ಕಾರ್ಯರೂಪ ಬಂದಿದೆ. ಅದನ್ನು ಅಳವಡಿಸಿಕೊಂಡಿದ್ದಾದ್ರೆ ತುಂಬಾ ಸೂಕ್ತವಾಗುತ್ತದೆ. ಆಮೇಲೆ ತುಂಬಾ ವಾತಾವರಣವು ಒಂದು ಒಳ್ಳೆಯ ವಾತಾವರಣ ಡೆವಲಪ್ ಆಗುತ್ತೆ. ಇನ್ನೊಂದು ತಾವು ಹೇಳಿದ್ದೀರಾ, ಈಗ ಮರಗಳನ್ನು ನೆಟ್ಟರೆ ಅದರಿಂದ ಶೇಡ್ ಬರುತ್ತೆ, ಇದು ತೊಂದರೆ ಆಗತ್ತೆ. ಆ ತೊಂದರೆ ಆಗತ್ತೆ, ಈ ಗಾಳಿ ಮರದಿಂದ ಯಾವುದೇ ತೊಂದರೆ ಇಲ್ಲ. ನೆಟ್ಟಿದ್ದು 60 ಫೀಟ್ ಬೆಳೆದಂತ ಮರಗಳ ಪಕ್ಕದಲ್ಲೇ ತಾವು ಬೆಳೆಯನ್ನು ಬೆಳೆಯುವಂತ ಅವಶ್ಯಕತೆ ಬೇಕಾಗಿಲ್ಲ. ಇನ್ನೊಂದು ಏನಾಗಿದೆ ಅಂದ್ರೆ ಈ ಮರದಿಂದ ಈಗ ಏನೇ ಬೆಳೆದರು ನಾವು ಹೊರಗಡೆಯಿಂದ ಒಂದು ಅದಕ್ಕೆ ಬೇಕಾಗಿದ್ದ ಪೋಷಕಾಂಶಗಳನ್ನು ಕೊಡಬೇಕಾಗತ್ತೆ. ಬಟ್ ಈ ಮರಕ್ಕೆ ಅದನ್ನು ಕೊಡುವಂತ ಅವಶ್ಯಕತೆ ಇಲ್ಲ. ಒಂದು 3-4 ವರ್ಷಕ್ಕೆ ಕಟಾವಾಗಿಂದ ಇತ್ತೀಚಿನ ದಿನಗಳಲ್ಲಿ ಕೊಟ್ಟಿಗೆ ಗೊಬ್ಬರ ಕೊರತೆ ಇರೋದ್ರಿಂದ ಒಂದು ಸಲ ಬೆಳೆದು ಬಿಟ್ಟಿದ್ದಾದ್ರೆ 5 ವರ್ಷ ತಾವು ಕೊಟ್ಟಿಗೆ ಪ್ರತಿ ವರ್ಷ ಕೊಟ್ಟು ಆ ರೀತಿ ಫಲವತ್ತತೆಯನ್ನು ಭೂಮಿ ಪಡೆಯುತ್ತದೆ. ಏಕೆಂದರೆ ಇದರಲ್ಲಿ ಫ್ರಾಂಕಿಯಾ ಅಂತ ಒಂದು ಸೂಕ್ಷ್ಮಾಣು ಜೀವಿ ಇರೋದ್ರಿಂದ ಇದು ವಾತಾವರಣದಲ್ಲಿರುವಂತ ಸಾರಜನಕವನ್ನು ಹೀರಿಕೊಂಡು ಭೂಮಿಯಲ್ಲಿ ಬಿಡುವುದರಿಂದ ಭೂಮಿಯ ಫಲವತ್ತತೆ ತುಂಬಾ ಹೆಚ್ಚಾಗುತ್ತೆ. ಅಂತಂದ್ರೆ ಇದು ನಿರಂತರವಾಗಿ ಆದಾಯವನ್ನು ಕೊಡುವಂತದ್ದು. ಒಂದು 3-4 ತಿಂಗಳಲ್ಲಿ ಇದು ತನ್ನ ಎಲೆಗಳನ್ನು ಕೊಡುತ್ತದೆ. ನಾವು ಬೇರೆ ಬೇರೆ ಉಪಕಸಬಗಳನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ, ತುಂಬಾ ಇದೆ, ತುಂಬಾ ಇದೆ. ಇದರ ಜೊತೆಗೆ ರೈತ ಬಾಂಧವರು ಸ್ವಲ್ಪ ತಾಳ್ಮೆ ಬೇಕು, ಯಾಕಂತಂದ್ರೆ ಪ್ರಾರಂಭಿಕ ಒಂದು 3-4 ತಿಂಗಳಲ್ಲಿ ಅದನ್ನ ನೆಡಬೇಕು. ಒಂದು ತಾವು ಹೇಳಿದ್ರೆ ಒಂದು 50% ಪ್ರಮಾಣ ಪ್ರಾರಂಭಿಕ ವೆಚ್ಚ ಆಗತ್ತೆ ಅಂತಂದ್ಬಿಟ್ಟು ರೈತ ಬಾಂಧವರು ಸ್ವಲ್ಪ ತಾಳ್ಮೆ ವಹಿಸಿದ್ರೆ ಖಂಡಿತ ಇದು ಮುಂದೆ ರೈತ ಬಾಂಧವರಿಗೆ ಒಳ್ಳೆಯ ಇಳುವರಿ ಅರಣ್ಯ ಕೃಷಿಯಿಂದ ಲಭ್ಯ ಆಗ್ತದೆ. ಅಮೇರೀಶ್ ಅವರೇ, ತಾಳ್ಮೆ ಅನ್ನೋದಕ್ಕಿಂತ ಈಗ 3 ತಿಂಗಳಲ್ಲಿ ಅವರು ಕಾಯುವಬೇಕಾದ ಅವಶ್ಯಕತೆನೂ ಇಲ್ಲ. 3 ತಿಂಗಳಲ್ಲಿ ಮರಗಳು ಕವರ್ ಆಗುವುದಿಲ್ಲ. 3 ತಿಂಗಳಲ್ಲಿ ವಾರ್ಷಿಕ ಬೆಳೆಯನ್ನು ತೆಗೆಯಬಹುದು. ಅದನ್ನು ತೆಗೆದುಕೊಂಡಿದ್ದಾದರೆ ತನಗೆ ಯಾವುದೇ ಒಂದು ಈ ಅನಿಸಿಕೆ ಆಗೋದಿಲ್ಲ. ನಾನು ಒಂದು ಮರಗಳನ್ನು ನೆಟ್ಟಿದ್ದೇನೆ, ನನ್ನ ಭೂಮಿ ಖಾಲಿ, ನನಗೆ ಏನು ಆದಾಯ ಇಲ್ಲ ಅಂತ ಒಂದು ಅನುಭವ ಬರುವಂತ ಅವಶ್ಯಕತೆನೇ ಇಲ್ಲ ಇಲ್ಲಿ. ಮುಖ್ಯವಾಗಿ ಇನ್ನೊಂದು ರೈತ ಬಾಂಧವರು ಏನ್ ಹೇಳ್ತಾರೆ, ಈಗ ಗಾಳಿ ಮರ ಆಯ್ತು, ಕೆಲವೊಂದು ಈಗ ಹೆಬ್ಬೆವು ಆಯ್ತು, ಇದನ್ನು ಬೆಳೆದು ಬಿಟ್ಟಿವಿ, ಇದನ್ನು ಖರೀದಿ ಮಾಡೋರಿಲ್ಲ, ಇದು ಬಹಳಷ್ಟು ಕೇಳೋರಿಲ್ಲ, ಅದು ಕಡಿಮೆ ರೇಟಲ್ಲಿ ಹೋಗ್ತಾ ಇದೆ ಅಂತದ್ದು ರೈತರ ಒಂದು ಅಳಲು. ಏನ್ ಹೇಳ್ತೀರಿ? ಈಗ ನಾನು ಮೊದಲೇ ಹೇಳಿದೆ, ಜನಸಂಖ್ಯೆಯ ಒಂದು ಪ್ರಮಾಣ ಏರಿಕೆ, ಈಗಿನ ವಿದ್ಯಾಭ್ಯಾಸದ ಬಗ್ಗೆ ನೋಡಿದ್ದೀರಾ, ಆಮೇಲೆ ಇದು ವಿದ್ಯಾರ್ಥಿಗಳಿಗೆ ಬೇಕಾಗಿದ್ದಂಥ ನೋಟ್ಬುಕ್ ಆಗಲಿ ಪೇಪರ್ ಆಗಲಿ, ಇದೆಲ್ಲ ಅವಶ್ಯಕತೆ ಎಷ್ಟಿದೆ. ಇವಾಗ ಮೊದಲೇ ನಾವು ಒಂದು ಹೋಟೆಲ್ಗೆ ಹೋದರೆ ಒಂದು ಕರ್ಚಿಪ್ ಯೂಸ್ ಮಾಡ್ತಿದ್ವಿ, ಇವಾಗ ಟಿಶ್ಯೂ ಪೇಪರ್ ಅಂತ ಬಂದಿದೆ. ಆಮೇಲೆ ಇವಾಗ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಬೇಡ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಪೇಪರ್ ಕಪ್ ಅಂತ ಬಂದಿದೆ. ಮಾರ್ಕೆಟಲ್ಲಿ ಹೋದಾಗ ಒಂದು ಬ್ಯಾಗ್ ತರುತ್ತಾ ಇದ್ರೆ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಅಂತ ಬರ್ತಿತ್ತು, ಈಗ ಅದಲ್ಲ ಪೇಪರ್ ಬ್ಯಾಗ್ ಅಂತ ಯೂಸ್ ಮಾಡಬೇಕಂತ ಇದು ಆಗ್ತಾ ಇದೆ. ಇಂಥವೆಲ್ಲ ನೋಡಿದಾಗ ಈಗ ಒಂದು ನೋಟ್ ಬೇಕಂದರೆ ಅದು ಒಂದು ಪೇಪರು, ಒಂದು ಚೆಕ್ ಬರೀಬೇಕಂದ್ರೆ ಅದು ಒಂದು ಪೇಪರು, ಯಾವುದೇ ನೋಡಿದರೂ ಪೇಪರೇ ಪೇಪರು. ಈಗ ಬೇರೆ ದೇಶಗಳನ್ನು ಕಂಪೇರ್ ಮಾಡಿದರೆ ನಮ್ಮ ದೇಶದಲ್ಲಿ ಒಬ್ಬ ಮನುಷ್ಯನಿಗೆ ಈಗ ಇರುವಂಥ ಜನಸಂಖ್ಯೆ ಮನುಷ್ಯನ ನೋಡಿದರೆ 2 kg ಪೇಪರ್ ಯೂಸ್ ಮಾಡ್ತಾ ಇಲ್ಲ, ಬೇರೆ ದೇಶದಲ್ಲಿ 50-60 kg ಪೇಪರ್ ಯೂಸ್ ಮಾಡ್ತಾ ಇದ್ದಾರೆ. ಆ ಪರಿಸ್ಥಿತಿ ಒಂದು ವೇಳೆ ಈಗ ಇದೆ ಇದ್ದ ಕಾರಣವೇ ಇವಾಗ ಒಂದು 32 ಪೇಪರ್ ಕಂಪನಿಗಳಿದೆ. ಒಂದೊಂದು ಪೇಪರ್ ಕಂಪನಿಗೆ 10-20 lakh ಟನ್ ಕಟ್ಟಿಗೆ ಒಂದು ವರ್ಷಕ್ಕೆ ಬೇಕು, ಒಂದು ತಿಂಗಳಿಗೆ ಒಂದು ಮಾಸಿಕವಾಗಿ 4,000-5,000 ಟನ್ನು ಕಟ್ಟಿಗೆ ಬೇಕು. ಈಗ ಬೇರೆ ದೇಶಗಳಿಂದ ಆಮದು ಮಾಡಿಕೊಂಡು ಪೇಪರ್ ಕಂಪನಿಗಳು ತಮ್ಮ ಕಾರ್ಖಾನೆಯ ಪೇಪರ್ ಅನ್ನು ತಯಾರು ಮಾಡುತ್ತಾ ಇದ್ದಾವೆ. ಏಕೆಂದರೆ ಕೊರತೆಗಳು ಇರುವುದರಿಂದ ಈ ಕೊರತೆ ನಿವಾರಣೆ ಮಾಡಲಿಕ್ಕೆ ಜನಗಳು ನಡುತೋಪುಗಳನ್ನು ಅಂದರೆ ಕೃಷಿಯಲ್ಲಿ ಅರಣ್ಯೀಕರಣವನ್ನು ಅಳವಡಿಸಿಕೊಂಡಿದ್ದಾದರೆ ಒಂದು ವಾತಾವರಣನೂ ಉತ್ತಮವಾಗತ್ತೆ, ಒಂದು ದೇಶದ ಸಮೃದ್ಧಿಯೂ ಆಗತ್ತೆ. ಕಾರ್ಖಾನೆಗಳಿಗೆ ತಮ್ಮ ಕಚ್ಚಾ ವಸ್ತುಗಳು ಅವಶ್ಯಕತೆ ಇರುವಂತಹ ಕಚ್ಚಾ ವಸ್ತುಗಳನ್ನು ಪೂರೈಕೆ ಕೊಟ್ಟಂಗಾಗತ್ತೆ, ಆಮೇಲೆ ಉದ್ಯೋಗ ಆಗತ್ತೆ, ಆಮೇಲೆ ಮನುಷ್ಯನಿಗೆ ಒಂದು ನೆಮ್ಮದಿಯ ಜೀವನವನ್ನು ಬೆಳೀಲಿಕ್ಕೆ ಅನುಕೂಲಕರವಾಗುತ್ತೆ. ಅಂದ್ರೆ ಖರೀದಿ ಮಾಡುವಂತದ್ದು ಅಥವಾ ಅದು ಉಪಯೋಗ ಇಲ್ಲ, ಅದನ್ನ ಖರೀದಿ ಆಗೋದಿಲ್ಲ ಎಂಬಂತ ಒಂದು ಕೊರತೆಯನ್ನ ನಾವು ತೆಗೆದುಹಾಕಬೇಕು ಅಂತಂದ್ರೆ ಬಹಳಷ್ಟು ಬೇಡಿಕೆ ಇದೆ. ಅಂಬರೀಷ್ ಅವರೇ, ನಾನು ತಮಗೆ ಹೇಳಬೇಕಂದರೆ ಒಂದು ಹೆಸರು, ಒಂದು ಶೇಂಗಾ ಅಥವಾ ಒಂದು ಗೋವಿನ ಜೋಳ, ಒಂದು ಕಬ್ಬು, ಒಂದು ಭತ್ತವನ್ನು ಬೆಳೆದಿದ್ದಾದರೆ ಒಬ್ಬ ಮನುಷ್ಯನಿಗೆ ಎಲ್ಲ ಖರ್ಚು ವೆಚ್ಚಗಳನ್ನು ತೆಗೆದಿದ್ದಾದರೆ ಅವನಿಗೆ ಎಲ್ಲ ಖರ್ಚು ವೆಚ್ಚಗಳನ್ನು ತೆಗೆದರೆ 10-20,000 ಸಿಗಬೇಕಂದ್ರೆ ಕಷ್ಟ. ಹೌದು, ಅಂಥದ್ರಲ್ಲಿ ಈಗ ನಾನು ನಿಮಗೆ ಸುಲಭವಾಗಿ ನೀವೇ ಕ್ಯಾಲ್ಕುಲೇಟ್ ಮಾಡಿದ್ದಾದ್ರೆ 60 ಟನ್ನು ಒಂದು ಎಕರೆಗೆ ಬಂದಿದ್ದಾದ್ರೆ 4 ವರ್ಷಕ್ಕೆ, 1 ಟನ್ನಿಗೆ 5,000 ರೂಪಾಯಿ ಕಟ್ಟಿಗೆಗೆ ರೇಟ್, ಅವನಿಗೆ ಎಲ್ಲ ಖರ್ಚು ತೆಗೆದುಬಿಟ್ಟು 5,000 ರೂಪಾಯಿ ಸಿಕ್ಕಿದ್ದಾದರೆ 60 ಟನ್ನಿಗೆ ಎಷ್ಟಾಯಿತು ನೀವೇ ಕ್ಯಾಲ್ಕುಲೇಟ್ ಮಾಡಿ, 3 lakh rupees ಆಯಿತು. 3 lakh rupees 4 ಭಾಗ ಮಾಡಿದರೆ 75,000 ರೂಪಾಯಿ ಅವನಿಗೆಲ್ಲ ಇನ್ನೂ ಖರ್ಚು ವೆಚ್ಚ ಅಂತ ಹೇಳಿದ್ರೆ ಒಂದು 50-60,000 ರೂಪಾಯಿ ಒಂದು ಎಕರೆಗೆ 1 ವರ್ಷಕ್ಕೆ ಸಿಗುತ್ತೆ. ಮತ್ತು ಅದರ ಮೂಲವಾಗಿ ಉಪಕಲಸವನ್ನು ಒಂದು ತಯಾರಿ ಮಾಡಿಕೊಂಡಿದ್ದಾದರೆ ತನ್ನ ಜೀವನವನ್ನು ನಡೆಸಲಿಕ್ಕೆ ಒಂದು ಒಳ್ಳೆಯ ಮಾರ್ಗವಾಗುತ್ತದೆ. ಒಳ್ಳೆಯದು ಸರ್. ಈಗ ತಾವು ದಾಂಡೇಲಿಯ ಹೆಡ್ ಪ್ಲಾಂಟ್ ಸಂಸ್ಥೆ ವೆಸ್ಟ್ ಕೋಸ್ಟ್ ಸಂಸ್ಥೆಯಲ್ಲಿ ತಾವು ನಡುತೋಪು ನಡುವಿಕೆ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ದೀರಿ. ತಮ್ಮ ದಾಂಡೇಲಿಯ ಸಂಸ್ಥೆ ಈ ನಡುತೋಪುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಅಥವಾ ನಿರ್ಮಾಣ ಮಾಡಲಿಕ್ಕೆ ಹೇಗೆ ರೈತ ಬಾಂಧವರಿಗೆ ಮಾರ್ಗದರ್ಶನವನ್ನು ಕೊಡ್ತಾ ಇದೆ? ನಾವು ಮಾರ್ಗದರ್ಶನವನ್ನು ಕೊಡುವ ಮೂಲಕ ತಮಗೆ ಈಗ ಮೊದಲಿನ ನೆಡುವ ಮುಂಚಿತವಾಗಿ ಅವರುಗಳ ಅವಶ್ಯಕತೆಗಳು ಬೇಕಾಗಿದ್ದು ಆ ಸಸಿಗಳು ಎಲ್ಲಿ ಸಿಗುತ್ತೆ, ಯಾವ ಥರ ನೆಡಬೇಕು, ಅದರ ನಿರ್ವಹಣೆ ಯಾವ ಥರ ಮಾಡಬೇಕು, ಯಾವ ಥರ ಆದಾಯವನ್ನು ಆಮೇಲೆ ಬಹು ಉಪಯೋಗವನ್ನು ಯಾವ ರೀತಿ ಉಪಯೋಗಿಸಿಕೊಳ್ಳಬೇಕು, ಇದರ ಒಂದು ಮಾಹಿತಿಗಳನ್ನು ನಾವು ಕಾಲಕಾಲಕ್ಕೆ ಆಯಾ ಜಾಗ ಆಯಾ ಒಂದು ರೀಜನಲ್ಲಿ ಆಫೀಸ್ಗಳನ್ನು ಮಾಡಿ ಸ್ಟಾಫ್ಗಳನ್ನು ಇಟ್ಟಿದ್ದೇವೆ. ಅವರುಗಳು ಕಾಂಟ್ಯಾಕ್ಟಲ್ಲಿ ಇರುತ್ತಾರೆ, ಇರೋದರಿಂದ ಅವರುಗಳಿಗೆ ಯಾವುದೇ ಮಾಹಿತಿಗಳ ಕೊರತೆ ಆಗುವುದಿಲ್ಲ. ಮತ್ತು ಸಸಿಗಳನ್ನು ನಾವು ಫ್ರೀಯಾಗಿ ಕೊಡುವುದಿಲ್ಲ, ಅವುಗಳನ್ನು ಪೂರೈಸುತ್ತೇವೆ. ಅಥವಾ ಮತ್ತು ಅಲ್ಲಿ ನಮ್ಮ ಉದ್ದೇಶ ಇಷ್ಟೇ, ಜನರಿಂದ ಜನರಿಗಾಗಿ ಜನರಿಗೆ ಉಪಯೋಗಕ್ಕಾಗಿ ಮಾಡುವಂತ ಒಂದು ಕಾರ್ಯವನ್ನು ನಾವು ಒಂದು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಆ ಏರಿಯಾದಲ್ಲಿ ಈ ಬೇಡಿಕೆ ಇರುವ ಸಸಿಗಳನ್ನು ತಯಾರಿ ಮಾಡುವಂತ ಒಂದು ನರ್ಸರಿಗಳನ್ನು ಡೆವಲಪ್ಮೆಂಟ್ ಮಾಡುವಂತ ಮುಂದೆ ಬಂದಿದ್ದರೆ ಅವರಿಗೆ ಸಹಾಯ ಮಾಡುತ್ತೇವೆ. ಒಂದು ಯಾವ ರೀತಿ ಮಾಡಬೇಕು, ಯಾವ ರೀತಿ ಬೆಳೆಸಬೇಕು, ಯಾವ ರೀತಿ ಅದನ್ನ ನಡೆಸಿಕೊಂಡು ಹೋಗಬೇಕು ಆಮೇಲೆ ಅದನ್ನ ಮಾರ್ಕೆಟ್ ಮಾಡಲಿಕ್ಕೆ ನಮ್ಮ ಸಿಬ್ಬಂದಿಗಳು ಸಹಾಯ ಮಾಡುತ್ತಾರೆ. ಈಗ ಜೊತೆಗೆ ಈಗ ಬಯಲುಸೀಮೆ, ನಮ್ಮ ಒಂದು ಬಯಲುಸೀಮೆ ಅಥವಾ ಈ ರಾಯಚೂರು ಆಗಿರೋದು, ಕೊಪ್ಪಳ, ಬಳ್ಳಾರಿ, ಗುಲ್ಬರ್ಗ ಈ ಭಾಗದಲ್ಲಿ ನಡುತೋಪುಗಳನ್ನ ನಡ್ಕೊಂಡು ಹೋಗ್ಲಿಕ್ಕೆ ಅಥವಾ ಮಾಡ್ಲಿಕ್ಕೆ ಅವಕಾಶಗಳು ಇದಾವ? ನೋಡಿ, ನಮ್ಮ ಕಂಪನಿ 1956 ಪ್ರಾರಂಭವಾಯಿತು. ಇದು ಒಂದು ಪ್ರಾರಂಭವಾಗಲಿಕ್ಕೆ ಒಂದು ಕಾರಣವಿದೆ. ಕರ್ನಾಟಕ ಅರಣ್ಯ ಒಂದು ಮಂಡಳಿ, ಈ ಕಾರ್ಖಾನೆಯ ಮುಖ್ಯಸ್ಥರು ಕಲ್ಕತ್ತಾದಲ್ಲಿ ಇರುತ್ತಾರೆ. ಅವರಿಗೆ ಒಂದು ರಿಕ್ವೆಸ್ಟ್ ಏನು ಮಾಡಿಕೊಂಡಿದ್ದಾರೆ ಅಂದರೆ, ಈ ದಾಂಡೇಲಿ ಅನ್ನೋದು ಒಂದು ಹಳ್ಳಿ, ಹೌದು, ಇದು ಒಂದು ಶಹರವಲ್ಲ. ಇತ್ತೀಚೆಗೆ ಅದು ಒಂದು ತಾಲೂಕಾ, ಒಂದು ಸ್ಟೇಟಸ್ ಅನ್ನು ತಗೊಂಡಿದೆ. ಹೌದು, ಒಂದು ಹಳ್ಳಿ, ಬಟ್ ಅದು ಒಂದು ಹಳ್ಳಿಯಾಳ ತಾಲೂಕಲ್ಲಿ ಬರುವಂತ ಹಳ್ಳಿ. ಬಟ್ ಎಷ್ಟೇ ಜನಕ್ಕೆ ಹಳ್ಳಿಯಾಳ ಅಂದ್ರೆ ಗೊತ್ತಿಲ್ಲ, ದಾಂಡೇಲಿ ಅಂದ್ರೆ ಗೊತ್ತಿಲ್ಲ. ದಾಂಡೇಲಿ ಅಂದ್ರೆ ಅರಣ್ಯ ಇದೆ, ಅಲ್ಲಿರೋಕೆ ಯುಗ ಇದೆ. ಕಾರಣ, ಈ ಒಂದು ಪೇಪರ್ ಮಿಲ್ಲು 1956 ಪ್ರಾರಂಭವಾದಾಗ 18,000 ಮೆಟ್ರಿಕ್ ಟನ್ ಒಂದು ವರ್ಷಕ್ಕೆ ತಯಾರು ಮಾಡ್ತಾ ಇತ್ತು. ಇವಾಗ ಅದೇ ಒಂದು ಪ್ರಾಡಕ್ಟ್ ಅನ್ನ ತಯಾರು ಮಾಡುವುದು 320,000 ಟನ್. 320,000 ಟನ್ ತಯಾರು ಮಾಡಬೇಕಂದ್ರೆ, 18,000 ಟನ್ ತಯಾರು ಮಾಡಬೇಕಂದ್ರೆ, ಅವಾಗ ಅರಣ್ಯ ಒಂದು ಡಿಪಾರ್ಟ್ಮೆಂಟ್ಗೆ ಇದು ದಾಂಡೇಲಿ ಒಂದು ಡ್ರೈ ಡೆಸಿಡ್ಯೂಸ್ ಅಂಡ್ ಮಾಸ್ಟ್ ಡೆಸಿಡ್ಯೂಸ್ ಅಲ್ಲಿ ಬರುವಂತ ಅರಣ್ಯದ ಪ್ರದೇಶ. ಈ ಪ್ರದೇಶದಲ್ಲಿ ಯಥೇಚ್ಛವಾಗಿ ಈ ಬಿದಿರು ಬೆಳೆಯುತ್ತಿತ್ತು. ಬಿದಿರು ಬೆಳೀತಾ ಇರುವಾಗ ಅದು ಒಂದು ಸ್ವಲ್ಪ ಡ್ರೈ ಆಗಿ ಬೆಂಕಿಗಳಿಗೆ ಆಹುತಿ ಆಗ್ತಿತ್ತು. ಇದನ್ನು ಒಂದು ತಪ್ಪಿಸುವ ಒಂದು ಕಾರಣಕ್ಕಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟು ಈ ಒಂದು ಎಸ್ ಕೆ ಬಾಂಗೂರ್ ಅನ್ನೋರಿಗೆ ರಿಕ್ವೆಸ್ಟ್ ಮಾಡ್ಕೋತು, ನೀವು ಇಲ್ಲೊಂದು ಕಾರ್ಖಾನೆಯನ್ನು ತಯಾರು ಮಾಡಿದ್ದರೆ ನಾವು ನಮ್ಮ ಇಲ್ಲಿ ಅರಣ್ಯದಲ್ಲಿ ಇರುವಂಥ ಬ್ಯಾಂಬೂಗಳನ್ನೆಲ್ಲ ಒಂದು ಒದಗಿಸುತ್ತೇವೆ, ಅದನ್ನು ಉಪಯೋಗ ಮಾಡಿಕೊಂಡು ನೀವು ಪೇಪರ್ ಮಿಲ್ ತಯಾರು ಮಾಡಿದರೆ ಒಂದು ಅನುಕೂಲತೆ ಆಗತ್ತೆ ಈ ಜನಗಳಿಗೆ ಅಂತ ಆ ಉದ್ದೇಶದಿಂದ ತಯಾರು ಮಾಡಿದಾಗ ಕ್ರಮೇಣ ಈ ಪೇಪರ್ ಬೇಡಿಕೆ ಹೆಚ್ಚಾಗುತ್ತಿರುವಾಗ ಬೇಡಿಕೆಯು ಆಮೇಲೆ ಈ ಬಿದಿರಿನ ಬೇಡಿಕೆಯು ಜಾಸ್ತಿ ಆಗಿರೋದ್ರಿಂದ ಕ್ರಮೇಣ ಹೆಚ್ಚೆಚ್ಚು ಉಪಯೋಗ ಮಾಡುವಾಗ ಅದರ ಪ್ರಮಾಣ ಕಡಿಮೆ ಆಗ್ತಾ ಹೋಯಿತು. ಹೀಗಾಗಿ ಅದನ್ನು ಉಳಿಸಿಕೊಳ್ಳುವುದಕ್ಕಾಗಿ 1990 ಬಿದಿರನ್ನು ಕೊಡುವುದ ಒಂದು ಬಂದ್ ಮಾಡಿದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಆವಾಗ ಈ ಕಂಪನಿ ತುಂಬಾ ಸ್ವಲ್ಪ ಬೆಳವಣಿಗೆ ಜಾಸ್ತಿ ಆಗಿತ್ತು. ಆವಾಗ ಮತ್ತೆ ಬಿಟ್ಟು ಹೋಗ್ಲಿಕ್ಕೆ ಆಗೋದ ಕಾರಣ ಈ ಒಂದು ಅರಣ್ಯೀಕರಣಿಕರ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಬಂದು ಹೀಗಾಗಿ ಬಂದಿರೋದ್ರಿಂದ ಈ ಅರಣ್ಯ ಕೃಷಿಯಿಂದ ಈಗ ಭಾರತ ದೇಶದಲ್ಲಿರುವ ಯಾವುದೇ ವುಡ್ ಬೇಸ್ಡ್ ಇಂಡಸ್ಟ್ರಿ ಅಂತ ಏನ್ ಹೇಳ್ತೇವೆ, ಏನೇ ಕಾರ್ಖಾನೆಗಳು ಒಂದು ಕಟ್ಟಿಗೆಯನ್ನು ಆಧಾರಿತವಾಗಿ ಕಾರ್ಖಾನೆಗಳು ನಡೀತಿರುತ್ತಾವೆಲ್ಲ, ಅವುಗಳಿಗೆ ಒಂದು ಮಾರ್ಗಸೂಚಿ ಇದೆ. ಏನಂದರೆ ಇದನ್ನು ಪಾಲಿಸಲೇಬೇಕು, ತಮ್ಮ ಒಂದು ರಫ್ತು ಅಂದರೆ ಉತ್ಪಾದನೆ ಮಾಡಲಿಕ್ಕೆ ಪೇಪರ್ ಆ ಮಟೀರಿಯಲ್ ಏನು ಉಪಯೋಗ ಮಾಡ್ತಾ ಇದಾರಲ್ಲ ಅದರ ಉತ್ಪಾದನೆಯನ್ನು ತೋರಿಸಿದ್ದಾದರೆ ಅವರಿಗೆ ಪರ್ಮಿಷನ್ ಸಿಗುತ್ತೆ. ಆದ ಕಾರಣ ಈಗ ಪೇಪರ್ ಮಿಲ್ ಎಲ್ಲ ಆಗಲಿ ಕ್ರಮೇಣ ಜಾಸ್ತಿ ಮಾಡ್ತಾ ಇರುವಾಗ, ಅವರು ಬೆಳವಣಿಗೆಯನ್ನು ಜಾಸ್ತಿ ಮಾಡ್ತಾ ಇರುವಾಗ ಒಂದು ಮಷಿನ್ ಕೂಡಿಸುವಾಗ ಅದರ ಮಾಹಿತಿಗಳನ್ನು ಕೊಡಬೇಕಾಗತ್ತೆ. ಯಾವ ತರ ಎನ್ವೈರನ್ಮೆಂಟ್ ನೀವು ಕಂಟ್ರೋಲ್ ಮಾಡ್ತೀರಾ, ಪೊಲ್ಯೂಷನ್ ಕಂಟ್ರೋಲ್ ಮಾಡ್ತೀರಾ, ನಿಮ್ಮ ಕಚ್ಚಾ ವಸ್ತುವನ್ನು ಎಲ್ಲಿಂದ ತೆಗೆದುಕೊಳ್ಳುತ್ತೀರಾ, ಅದರ ಮೂಲಗಳು ಏನು, ಹೇಗೆ ನಿರ್ವಹಣೆ ಮಾಡ್ತೀರಾ, ಅವರಿಗೆ ಏನು ಅನುಕೂಲತೆಗಳನ್ನು ಮಾಡಿಕೊಳ್ಳುತ್ತೀರಾ, ಇದನ್ನೆಲ್ಲವನ್ನು ಪರಿಗಣನೆಗೆ ತೆಗೆದುಕೊಂಡು ಒಂದು ಪರ್ಮಿಷನ್ ಕೊಡ್ತಾರೆ. ಈ ತರ ಇರುವುದರಿಂದ ಈಗ ಪ್ರತಿಯೊಂದು ಕಾರ್ಖಾನೆಗಳು ಈಗ ಉತ್ಪಾದನೆಗೆ ಕಚ್ಚಾ ವಸ್ತುಗಳನ್ನ ತಮಗೆ ಬೇಕಾದದ್ದನ್ನ ರೈತ ಬಾಂಧವರ ಜೊತೆ ಒಡಂಬಡಿಕೆ ಮಾಡಿಕೊಂಡು ಬೆಳೆಸೋದು. ಪೇಪರ್ ಮಿಲ್ ಅಂತಂದ್ರೆ ಒಂದು ಅಸೋಸಿಯೇಷನ್ ಮಾಡಿಕೊಂಡಿದೆ, ಇಂಡಿಯನ್ ಪೇಪರ್ ಮಿಲ್ ಅಸೋಸಿಯೇಷನ್ ಅಂತ. ಅದರಲ್ಲಿ ಈಗ ಎಲ್ಲಾ ಪೇಪರ್ ಮಿಲ್ ತಮ್ಮ ಒಂದು ಎಷ್ಟು ಉತ್ಪಾದನೆ ಮಾಡುತ್ತೇವೆ, ಹೌದು, ಅದಕ್ಕೆ 1.5 ಪಟ್ಟು ಕಚ್ಚಾ ವಸ್ತು ಸಿಗುವಷ್ಟು ಬೆಳವಣಿಗೆಯನ್ನು ಬೆಳೆಸಬೇಕು. ಈಗ ಒಂದು ಉದಾಹರಣೆ ಕೊಡಬೇಕಂದ್ರೆ ಈಗ ದಾಂಡೇಲಿ ಪೇಪರ್ ಮಿಲ್ ಪ್ರೊಡಕ್ಷನ್ 320,000 ಟನ್ ಪೇಪರ್ ಪ್ರೊಡಕ್ಷನ್ ಇದೆ. ಈ 320,000 ಟನ್ಗೆ 8,000 ಹೆಕ್ಟೇರ್ ಪ್ರತಿ ವರ್ಷ ಅವರು ಪ್ಲಾಂಟೇಶನ್ ಮಾಡಿಸಲೇಬೇಕು. ಈ 8,000 ಅಂದ್ರೆ ಒಂದು 20,000 ಎಕರೆ ಆಗುತ್ತೆ. 20,000 ಎಕರೆದಲ್ಲಿ ನೀವು 30 ಟನ್ ಅಂತ ಹಿಡ್ಕೊಂಡ್ರೆ ಎಷ್ಟು ಕಟ್ಟಿಗೆ ಉತ್ಪಾದನೆ ಆಗುತ್ತೆ, ಅಷ್ಟು ಉತ್ಪಾದನೆಯನ್ನು ಈ ಕಾರ್ಖಾನೆಗೆ ಅವಶ್ಯಕತೆ ಇದೆ ಇದೆ. ಈಗಿರುವಾಗ ನಮ್ಮಲ್ಲಿ ಈಗ ಧಾರವಾಡ ಆಗಲಿ, ಬೆಳಗಾವ್ ಆಗಲಿ, ಹಾವೇರಿ ಆಗಲಿ, ಅಥವಾ ಕೊಪ್ಪಳ ಆಗಲಿ, ರಾಯಚೂರು ಆಗಲಿ, ಈ ಏರಿಯಾದಲ್ಲಿ ಇರುವಂತ ಏನು ಬಯಲು ಭೂಮಿ ಇದೆ ಅದರಲ್ಲಿ ನೆಟ್ಟಿದ್ದಾದರೆ ಒಂದು ಆದಾಯವಾಗತ್ತೆ, ಒಂದು ಅನುಕೂಲಕರವಾದ ವಾತಾವರಣ ಕ್ರಿಯೇಟ್ ಮಾಡಿದಂಗಾಗತ್ತೆ. ಈ ನಮ್ಮ ಒಂದು ಕಲುಷಿತ ವಾತಾವರಣವನ್ನು ಹೊರದೋಡಿಸಲಿಕ್ಕೆ ಇದು ಅರಣ್ಯೀಕರಣ ತುಂಬಾ ಉತ್ತಮ ಮುಖ್ಯ ಅವಶ್ಯಕತೆ ಇದೆ. ಒಳ್ಳೇದು ಸರ್, ಯಾಕಂತಂದ್ರೆ ಆದಾಯ ಬರ್ತದೆ, ವಾತಾವರಣ ತಂಪಾಗ್ತದೆ, ಯಾಕಂದ್ರೆ ನಮ್ಮ ಉತ್ಪಾದನೆಯಲ್ಲಿ ನಾವು ಸ್ವಾವಲಂಬಿಯನ್ನ ಮಾಡ್ಕೊಂಡ್ಲಿಕ್ಕೆ ಅನುಕೂಲ ಆಗ್ತದೆ. ಬೇರೆ ದೇಶಗಳಿಂದ ನಾವು ಕಚ್ಚಾ ವಸ್ತುಗಳನ್ನು ಆಮದು ಮಾಡಿಕೊಂಡಾಗ ನಮ್ಮ ದೇಶದ ವಿದೇಶಿ ವಿನಿಮಯ ಬೇರೆ ದೇಶಕ್ಕೆ ಹೊರಟೋಗ್ತದೆ. ಆದ್ದರಿಂದ ಏನ್ ಹೇಳಕ್ ಇಷ್ಟಪಡ್ತೀರಿ ರೈತ ಬಾಂಧವರಿಗೆ ಅರಣ್ಯ ಕೃಷಿಯನ್ನು ಮಾಡೋದ್ರಿಂದ? ನಿಮ್ಮ ಕಿವಿ ಮಾತು. ನನ್ನ ಕಿವಿ ಮಾತು ಹೇಳಬೇಕಂದ್ರೆ, ನಾನು ಮೂಲತಃ ಕೃಷಿಯ ಒಂದು ವಾತಾವರಣದಿಂದ ಬೆಳೆದಂತ ಬಂದಂತ ಮನುಷ್ಯ. ಆಮೇಲೆ ನನಗೆ ತುಂಬಾ ಒಂದು ಎಕ್ಸ್ಪೋಜರ್ ಇರುವುದರಿಂದ ಅರಣ್ಯ ಬಗ್ಗೆನು, ಕೃಷಿಯ ಬಗ್ಗೆ, ಆಮೇಲೆ ಒಂದು ಇಂಡಸ್ಟ್ರಿಯ ಬಗ್ಗೆ ಇರುವುದರಿಂದ ಒಂದು ಈಗಿನ ಒಂದು ವಾತಾವರಣಕ್ಕೆ, ಈಗಿನ ಜನಗಳ ಒಂದು ನಿರ್ವಹಣೆಗಾಗಿ ಕೃಷಿಯಲ್ಲಿ ಅರಣ್ಯವನ್ನು ಅಳವಡಿಸಿಕೊಳ್ಳೋದು ಬಹಳ ಮುಖ್ಯ. ಇದು ಮಾಡಿದುಕೊಳ್ಳದೆ ಇದ್ದರೆ ಮುಂದಿನ ಕಾಲದಲ್ಲಿ ಏನಾಗುತ್ತೆ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಎದ್ದು ಬಿಟ್ಟಿದೆ. ಈ ಪ್ರಶ್ನೆ ಉತ್ತರ ಕೊಡಬೇಕಾದ್ರೆ ಅರಣ್ಯ ಕೃಷಿ ಮುಖ್ಯ, ಅನಿವಾರ್ಯ ಕೂಡ ಇದೆ. ಅನಿವಾರ್ಯ ಇದೆ. ಒಳ್ಳೇದು ಸರ್, ಬಹಳಷ್ಟು ಸೂಕ್ಷ್ಮ ವಿಚಾರವನ್ನು ಹೇಳಿದ್ರಿ. ಯಾಕಂತಂದ್ರೆ ರೈತ ಬಾಂಧವರಿಗೆ ಈಗ ಉತ್ಪಾದನೆ ಲಾಭ ಅಷ್ಟೇ ಅಲ್ಲ, ವಾತಾವರಣವನ್ನು ಕೂಡ ತಂಪಾಗಿರಬೇಕು. ನಂತರ ನಾವು ಪ್ರತಿನಿತ್ಯ ತಾವು ಹೇಳಿದಂಗೆ 2 ಕೆಜಿ ಪೇಪರ್ಗಳನ್ನು ನಾವು ಬೇರೆ ಬೇರೆ ಉದ್ದೇಶಕ್ಕಾಗಿ ನಾವು ಬಳಕೆ ಮಾಡ್ಕೋತಾ ಇದ್ದೀವಿ. ಅದು ಕಚ್ಚಾ ವಸ್ತು ನಮಗೆ ಸಿಗ್ಬೇಕಪ್ಪ ಅಂತಂದ್ರೆ, ಅಥವಾ ನಮ್ಮ ಒಂದು ವಾತಾವರಣದಲ್ಲಿ ಕಾಲಕಾಲಕ್ಕೆ ಈಗ ನೋಡ್ತಾ ಇದೀವಿ ನಾವು, ಬಿಸಿಲಿನ ಪ್ರಮಾಣ ಹೆಚ್ಚಾಗ್ತಾ ಇದೆ, ತಾಪಮಾನ ಆಗ್ತಾ ಇದೆ, ಜಾಗತಿಕ ತಾಪಮಾನ ಏರ್ತಾ ಇದೆ, ಬೇರೆ ಬೇರೆ ಉದ್ದೇಶದಿಂದ ವಾತಾವರಣ ಕಲುಷಿತ ಆಗ್ತಾ ಇದೆ. ಇದಕ್ಕೆಲ್ಲ ಒಂದೇ ಕಾರಣ ಏನಪ್ಪ ಅಂತಂದ್ರೆ, ಪರಿಹಾರ ನಮ್ಮ ಅರಣ್ಯದ ಒಂದು ಪ್ರಮಾಣವನ್ನು ಹೆಚ್ಚು ಮಾಡಬೇಕು. ಅರಣ್ಯ ಪ್ರಮಾಣವನ್ನು ಹೆಚ್ಚು ಮಾಡೋದ್ರಿಂದ ನಮಗೆ ಇತ್ತೀಚಿನ ದಿನಗಳಲ್ಲಿ ಪೇಪರ್ಗಳ ಒಂದು ಕೊರತೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ತಮ್ಮ ಸಂಸ್ಥೆ ಬಹಳಷ್ಟು ಪ್ರಮಾಣಿಕ ಕೆಲಸವನ್ನು ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ರೈತ ಬಾಂಧವರಿಗೆ ಯಾವ ಜಾತಿಯ ಮರಗಳನ್ನು ನೆಡಬೇಕು, ಅಂತರ ಎಷ್ಟಿರಬೇಕು, ಅದರ ಸಸಿಗಳ ಲಭ್ಯತೆ ಎಲ್ಲಿರ್ತದೆ, ಜೊತೆಗೆ ಯುವ ಉದ್ಯಮೆದಾರರಿಗೆ ತಾವೊಂದು ಉದ್ಯಮೆಯನ್ನು ಸ್ಟಾರ್ಟ್ ಮಾಡಬೇಕು, ಬಿಸಿನೆಸ್ ಅನ್ನು ಮಾಡ್ಬೇಕಪ್ಪ ಅಂತಂದ್ರೆ ಅವರಿಗೆ ಮಾರ್ಗದರ್ಶನ ನೀಡೋದು, ನರ್ಸರಿಗಳನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ ಗೈಡೆನ್ಸ್ ಅನ್ನು ಕೊಡೋದು, ಏನಾದರೂ ಯುವಕರು ಅಥವಾ ನಡುತೋಪನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ ಅವರಿಗೆ ಆಸಕ್ತಿ ಇತ್ತಪ್ಪ ಅಂತಂದ್ರೆ, ಒಂದು ಗಿಡಗಳ ಒಂದು ಮಾಹಿತಿ ಬೇಕಾಗಿತ್ತು ಅಂತಂದ್ರೆ, ತಮ್ಮ ದೂರವಾಣಿ ಸಂಖ್ಯೆ ನಮ್ಮ ಕೇಳುಗರಿಗೆ. ನನ್ನ ಕಂಪನಿಯ ದೂರವಾಣಿ ಸಂಖ್ಯೆ 63 66 3 88 0 92. ಇನ್ನೊಮ್ಮೆ ಹೇಳಿ. 63 66 3 88 0 92. ಇದು ಕಂಪನಿಯದು ಒಂದು ಪರ್ಸನಲ್ ಅಂದ್ರೆ ವೈಯಕ್ತಿಕವಾದಂತ ನಂಬರು. 63 70 28 93 58. ಈ ಸಂಖ್ಯೆಗೆ ತಾವು ಕರೆ ಮಾಡಿದ್ದಾದರೆ ತಮಗೆ ಏನು ಅವಶ್ಯಕತೆಗಳ ಅವಶ್ಯಕತೆ ಇದೆಯಲ್ಲ, ಅದನ್ನು ಪಾಸಿಟಿವ್ಲಿ ನಾವು ಪ್ರಯತ್ನ ಮಾಡ್ತೇವೆ ತಮ್ಮ ಒಂದು ಕೊರತೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ. ಒಳ್ಳೆಯದು ಡಾಕ್ಟರ್ ಸಂತೋಷ್ ಗೌಡ ಬಿ ಪಾಟೀಲ್ ಅವರೇ, ನಮ್ಮ ರೈತ ಬಾಂಧವರಿಗೆ ಅರಣ್ಯ ಕೃಷಿ ಅಂದ್ರೇನು, ಅದರ ಅನಿವಾರ್ಯತೆ ಹೇಗಿದೆ, ಯಾವ ರೀತಿಯಾಗಿ ಮಾಡ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಇದೆ, ಪ್ರಾರಂಭಿಕದಲ್ಲಿ ನಾವು ಹೇಗೆ ಅದನ್ನು ಸದ್ಬಳಕೆ ಮಾಡ್ಕೋಬೇಕು, ಉಪಕಸಬ್ಬಗಳನ್ನು ಹೇಗೆ ಮಾಡ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ, ಬಹುವಾರ್ಷಿಕ ಒಂದು ವರ್ಷಗಳ ಕಳೆದಮೇಲೆ ಅದನ್ನು ಕಂಪನಿಗೆ ಯಾವ ರೀತಿಯಾಗಿ ಒಡಂಬಡಿಕೆ ಮಾಡ್ಕೊಂಡು ಅದು ಹೇಗೆ ಅದನ್ನು ಪೂರಕ ಅಂತ ಶುದ್ಧ ವಸ್ತುಗಳನ್ನು ಪೇಪರ್ ಇಂಡಸ್ಟ್ರಿ ಇಲ್ಲದ ಅದರ ಒಂದು ಲಾಭ ಹೇಗಿದೆ ಎಂಬಂತಹ ಒಂದು ಮಾಹಿತಿಯನ್ನು ಅದರ ಮನವರಿಕೆಯನ್ನು ನಮ್ಮ ರೈತ ಬಾಂಧವರಿಗೆ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ರೈತ ಬಾಂಧವರು, ಇದುವರೆಗೆ ಅರಣ್ಯ ಕೃಷಿ, ನಡುತೋಪು ಅರಣ್ಯದ ಮಹತ್ವ ಮತ್ತು ಅವಕಾಶಗಳು ಈ ವಿಷಯ ಕುರಿತು ತಜ್ಞರಾದ ಡಾಕ್ಟರ್ ಸಂತೋಷ್ ಗೌಡ ವಿ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರೆ. ರೈತ ಬಾಂಧವರು, ಈಗ ಕೇಳೋಣ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಗುಡುಗು ಮತ್ತು ಸಿಡಿಲಿನಿಂದ ಕೂಡಿದ ಲಘು ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 39 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 21-22 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 81-85% ಮತ್ತು ಕನಿಷ್ಠ ಆರ್ದ್ರತೆ 30-33% ಇರುವ ಸಾಧ್ಯತೆ ಇದ್ದು, ಗಾಳಿಯ ವೇಗ ಸರಾಸರಿ 8-14 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡಲಾಗಿದೆ. ಇನ್ನು ಮುನ್ಸೂಚನೆ ಪ್ರಕಾರ ಗರಿಷ್ಠ ಉಷ್ಣಾಂಶದಲ್ಲಿ ಏರಿಕೆ ಆಗುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ಹಾಗೂ ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿಯನ್ನು ಸಂಗ್ರಹಿಸಲು ಸೂಕ್ತವಾದಂತಹ ಸಮಯ ಇದಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ ಒಂದು ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಇನ್ನು ಮಣ್ಣಿನ ತೇವಾಂಶವನ್ನು ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆ ಮಾಡಬೇಕು. ಬೇಸಿಗೆ ಶೇಂಗಾ ಬೆಳೆಯಲ್ಲಿ ಹೂವಾಡುವ ಹಂತ ಮತ್ತು ಕಾಯಿ ಕಟ್ಟುವ ಹಂತಗಳಲ್ಲಿ ಯಾವುದೇ ಕಾರಣಕ್ಕೂ ಮಣ್ಣಿನ ತೇವಾಂಶ ಕಡಿಮೆಯಾಗದಂತೆ ನೋಡ್ಕೋಬೇಕು. ಮಣ್ಣು ಮತ್ತು ಹವಾಮಾನಕ್ಕನುಗುಣವಾಗಿ 10-12 ದಿನಗಳಿಗೊಮ್ಮೆ ನೀರನ್ನು ಹಾಸಬೇಕು. ಬಿಸಿಲು ಹೆಚ್ಚಾಗಿರುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಯಲು ಬೋರಾನ್ 5% ಹಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಎಕರೆಗೆ 1 ಜೇನು ಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿ ಬೆಳೆಯಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಕಲ್ಲಂಗಡಿ ಅಥವಾ ಕರಬೂಜ ಬೆಳೆಯಲ್ಲಿ ಬರುವ ಹಣ್ಣು ನೊಣದ ಬಾಧೆಯನ್ನು ತಡೆಯಲು ಹೆಕ್ಟರ್ಗೆ 15 ಮೋಹಕ ಬಲೆಗಳನ್ನು ಅಳವಡಿಸಬೇಕು. ಟೊಮ್ಯಾಟೋ ಬೆಳೆಯಲ್ಲಿ ಕಾಯಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ ಇಮಾಮೆಕ್ಯಿನ್ ಬೆಂಜೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಟೊಮ್ಯಾಟೋದಲ್ಲಿ ಎಲೆ ಮುಟರು ರೋಗವನ್ನು ನಿರ್ವಹಿಸಲು 1 ml ಅಸಾಟಿಮಾಪ್ರಿಡನ್ನು 4 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಬದನೆಯಲ್ಲಿ ಕುಡಿ ಹಾಗೂ ಕಾಯಿ ಕುರಿಯುವ ಹುಳುವಿನ ನಿಯಂತ್ರಣಕ್ಕಾಗಿ 4-5 ಮೋಹಕ ಬಲೆಗಳನ್ನು ಪ್ರತಿ ಎಕರೆಗೆ ಅಳವಡಿಸಿ ಹಾಗೂ 2 ml ಫರ್ಫನಫಾಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಮಾವಿನಕಾಯಿಗಳು ಉದುರುವುದನ್ನು ತಡೆಯಲು 20 PPM ಅಂತಂದರೆ 2 ಗ್ರಾಂ ನ್ಯಾಪ್ಥಲಿಕ್ ಅಸೆಟಿಕ್ ಆ್ಯಸಿಡ್ನ 100 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ ಪ್ರತಿ 15-20 ದಿನಗಳಿಗೊಮ್ಮೆ ನೀರನ್ನು ಉಣಿಸಬೇಕು. ಕುರಿ ಮತ್ತು ಮೇಕೆ ಮೇಯಿಸುವಿಕೆಯನ್ನು ಬೆಳಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಮಾಡಬೇಕು. ಇನ್ನು PPR ಕಾಯಿಲೆ ಬಗ್ಗೆ ಈ ದಿನಗಳಲ್ಲಿ ಎಚ್ಚರ ವಹಿಸಬೇಕು. ಸೀನು, ಮೂಗಿನಿಂದ ಗುಣ್ಣೆ, ಮೇವು ತಿನ್ನುವುದಿರುವುದು, ಜ್ವರ ಇತ್ಯಾದಿ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣ ಸ್ಥಳೀಯ ಪಶುವೈದ್ಯರನ್ನು ಕಾಣಬೇಕು. ಇನ್ನು ಹಗಲಿನಲ್ಲಿ ಉಷ್ಣಾಂಶ 39-40 ಡಿಗ್ರಿ ಸೆಲ್ಸಿಯಸ್ ಏರಿಕೆ ಆಗುವ ಸಾಧ್ಯತೆ ಇರುವುದರಿಂದ ಕೋಳಿ ಸಾಕಾಣಿಕಾ ಕೇಂದ್ರಗಳಲ್ಲಿ ಕೋಳಿಗಳು ತಿನ್ನುವುದು ಕಡಿಮೆ ಮಾಡುತ್ತವೆ. ಆದ್ದರಿಂದ ಕೋಳಿ ಸಾಕಾಣಿಕಾ ಕೇಂದ್ರಗಳಲ್ಲಿ ಕೋಳಿ ಮನೆಗಳ ಮೇಲೆ ತೆಂಗಿನ ಗರಿ ಅಥವಾ ಇತರೆ ಹುಲ್ಲಿನ ವಸ್ತುಗಳನ್ನು ಹಾಸಬೇಕು. ಕೋಳಿಗಳಿಗೆ ತಂಪಾದ ನೀರನ್ನು ಒದಗಿಸಿ ಯಾವಾಗಲೂ ಇಡಬೇಕು. ಜೊತೆಗೆ ಆಹಾರದಲ್ಲಿ ಅಮೈನೋ ಆಮ್ಲಗಳು ಇರಬೇಕು. ಬೇಸಿಗೆ ದಿನಗಳು ಆರಂಭಗೊಂಡಿದ್ದು ಹೈನು ರಾಸುಗಳಿಗೆ ಶುದ್ಧ ನೀರು ಸದಾ ಲಭ್ಯವಿರುವಂತೆ ಎಚ್ಚರ ವಹಿಸಬೇಕು. ಇದರಿಂದ ಹಾಲಿನ ಇಳುವರಿ ಮತ್ತು ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಸಾಧ್ಯ ಆಗ್ತದೆ. ಇನ್ನು ಮಧ್ಯಾಹ್ನದ ಸಮಯದಲ್ಲಿ ಎಮ್ಮೆಗಳನ್ನು ಆದಷ್ಟು ನೀರಿನಲ್ಲಿ ಅಂತಂದರೆ ಕೆರೆ ಹೊಂಡೆಗಳಲ್ಲಿ ಬಿಡುವುದು ಉತ್ತಮ. ಇಲ್ಲವೇ ದಿನಕ್ಕೆ 2-3 ಬಾರಿ ತಣ್ಣೀರಿನಿಂದ ಎಮ್ಮೆಗಳ ಮೈಯನ್ನು ತೊಳೆಯಬೇಕು, ಇಲ್ಲವೇ ನೀರನ್ನು ಸಿಂಪಡಿಸಬೇಕು. ಇನ್ನು ರೈತ ಬಾಂಧವರೇ, ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ರೈತ ಬಾಂಧವರ ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಇದಾಗಿತ್ತು ಇವತ್ತಿನ ರೈತ ಬಾಂಧವರ ಕೃಷಿ ರಂಗ ಕಾರ್ಯಕ್ರಮ. ರೈತ ಬಾಂಧವರ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಸಮಯ 7:28. ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಶ್ರೋತೃ ಬಂದವರೇ, ಈಗ ಕೇಳೋಣ ಜನಪದ ಗೀತೆಯನ್ನ, ಭಜನಾ ಪದವನ್ನ. ಕುಷ್ಟಗಿ ತಾಲೂಕಿನ ಗುಮ್ಗೇರ ಗ್ರಾಮದ ಶರಣಪ್ಪ ಶಾಖಾಪೂರ್ ಮತ್ತು ಸಂಗಡಿಗರಿಂದ. ಆ ಸ್ತುತಿ ಪೂಜಾ ಮೂಲ ಗುರುಪಾದ ಮಂತ್ರ ಮೂಲ ಗುರು ಐಕ್ಯ ಮುಕ್ತಿ ಮೂಲ ಗುರು ಕೃಪಾ ತಸ್ಮೇ ಶ್ರೀ ಗುರುವೇ ನಮಃ ಶಿವ ಶಿವ ನನ್ನ